ಕಂಪನಿಗಳು ಸಂಬಳ ಪಡೆಯುವ ಉದ್ಯೋಗಿಗಳು ಮತ್ತು ಟಿಡಿಎಸ್ ಟಿಸಿಎಸ್ ಅನ್ನು ಕಡಿತಗೊಳಿಸಿದ ನಂತರ ತೆರಿಗೆ ಹೊಣೆಗಾರಿಕೆ 10,000 ಅಥವಾ ಅದಕ್ಕಿಂತ ಹೆಚ್ಚು ಇರುವ ವ್ಯಕ್ತಿಗಳು ಮತ್ತು ಘಟಕಗಳು ಮುಂಗಡ ತೆರಿಗೆಯನ್ನು ಪಾವತಿಸಲು ಜವಾಬ್ದಾರರಾಗಿರುತ್ತಾರೆ. ಮುಂಗಡ ತೆರಿಗೆ ಪಾವತಿಸಲು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಲಾಗಾನ್ ಮಾಡಿ incometax.gov.in. ಪ್ರತಿಯೊಬ್ಬ ತೆರಿಗೆದಾರ ರಾಷ್ಟ್ರದ ನಿರ್ಮಾಣಕಾರ. ಟೀಕಾಕರಣ ಸೇ ಮಾರ ಬಚ್ಚಾ ದೋನೋ ಹೋ ಜಾಯ ಸುರಕ್ಷಿತ್. ಟೀಕಾಕರಣ ಹೋ ಸಮಯ ಪೆ ಯುವಿನ್ ಪೋರ್ಟಲ್ ಕರೇ ಸುನಿಶ್ಚಿತ್. ಯುವಿನ್ ಪರ್ ರಜಿಸ್ಟರ್ ಕರ್ ಟೀಕಾಕರಣ ಬನೆ ಓರ್ ಆಸಾನ್. ಕಹೀ ಭೀ ಟೀಕಾ ಲಗವಾ ಪಾವ್ ಡಿಜಿಟಲ್ ಪ್ರಮಾಣ. ಏಕ್ ಕ್ಲಿಕ್ ಸುರಕ್ಷಾ ಕೀ ಓರ್. ಟೀಕಾಕರಣ ಕೀ ಜಾನಕಾರಿ ಯುವಿನ್ ಪೋರ್ಟಲ್ ಪರ್ ಆಯೆ. ಅಗಲೇ ಟೀಕೆ ಕೀ ತಾರೀಖ ಬಸ್ ಏಕ್ ಕ್ಲಿಕ್ ಪರ್ ಮಿಲ್ ಜಾಯೆ. ಯುವಿನ್ ಕೋ ಅಪನಾ ಕರ್ ಜಾಗರೂಕ ಬನ್ ಜಾವ್. ಟೀಕಾಕರಣ ಕೀ ಜಾನಕಾರಿ ಮೊಬೈಲ್ ಪರ್. किसी घर के अंदर बालक अपाहिज न हो, गंभीर बीमारी का शिकार न हो और गरीब माँ बाप को बहुत बड़े आर्थिक बोझ का संकट बनना न पड़े. सुरक्षा की ओर. आज ही www.uvin.mohfw.gov.in पर लॉगिन करके गर्भवती महिला और 16 वर्ष तक के बच्चों के टीकाकरण के सभी लाभ प्राप्त करें. स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी. ಏನೇ ಪುಟ್ಟಿನ ಸ್ಕೂಲ್ ಬಿಟ್ಟು ಬರ್ತೀನಿ ರೀ. ಮರಿದೆ ಹೆಲ್ಮೆಟ್ ಹಾಕೊಂಡೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಅವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೆ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲಾ ರಕ್ತ, ತಲೆಗೆ ಬ್ಯಾಂಡೇಜ್, ಏನಾಯ್ತು? ಮೇಡಮ್, ನಿಮ್ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದ್ರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಟ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳಕ್ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. ಬಿಐಎಸ್ ಅನುಮೋದಿತ ಐಎಸ್ಐ ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ. ಆತ್ಮೀಯ ಕೇಳುಗರೆ, ಜೀವಾಮೃತ ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8 ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನವಲಗುಂದ ತಾಲೂಕು ಮೊರಬ ಗ್ರಾಮದ ಪ್ರಗತಿಪರ ರೈತರಾದ ಗಂಗಪ್ಪ ಕಾಲ್ವಾಡ್ ಅವರ ಸಮಗ್ರ ಕೃಷಿ ಕುರಿತು ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ. ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆಗೆ ನವಲಗುಂದ ತಾಲೂಕು ಮೊರಬ ಗ್ರಾಮದ ರೈತರಾದ ಗಂಗಪ್ಪ ಕಾಲ್ವಾಡ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಬನ್ರಿ ಮಾತನಾಡ್ತೇನೆ ಅಂತ. ಅವರಿಂದಲೇ ಸಾಕಷ್ಟು ವಿಷಯಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಗಂಗಪ್ಪ ಕಾಲ್ವಾಡ್ ಅವರೇ. ನಮಸ್ಕಾರ ಸರ್. ಗಂಗಪ್ಪ ಕಾಲ್ವಾಡ್ ಅವರೇ, ತಮ್ಮ ಪೂರ್ಣ ಪರಿಚಯವನ್ನು ನಮ್ಮ ಕೇಳುಗರಿಗೆ. ನಾವು ಮೂಲತಃ ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕು ಮೊರಬ ಗ್ರಾಮದ ಗಂಗಪ್ಪ ಈಶ್ವರಪ್ಪ ಕಾಲ್ವಾಡ್ ಅಂತೇಳಿ ರೈತರು. ನಮ್ದು ಎಜುಕೇಶನ್ ಮುಗಿಯಂತಲೇ, ಅಂದ್ರೆ ನಮಗೆ ಜಾಸ್ತಿ ಕಲಿಯಕಾಗಲಿಲ್ಲ ಅವತ್ತಿನ ದಿನಗಳಲ್ಲಿ. ನಾವು ಪಿ ಯು ಸಿ ಯನ್ನು ಮುಗಿಸಿ ಅಲ್ಲಿಂದ ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರತಕ್ಕಂಥ ಕೃಷಿಯನ್ನು ಅವಲಂಬಿಸಿ ನಾವು ಕೃಷಿ ಮಾಡ್ತಾ ಇವತ್ತಿನವರೆಗೂ ಕೃಷಿ ಮಾಡ್ತಾನೆ ಇದ್ದೀವಿ. ಎಷ್ಟೆಕರೆ ಜಮೀನು ಅದ ರೀ ತಮ್ಮದು? ನಮ್ಮದು ಸ್ವಂತಕ್ಕೆ ಒಂದು 10 ಜಮೀನಿದ್ದು, ಇವತ್ತಿನವರೆಗೂ ನಾವು ಹೊರಗಡೆ ಲಾವಣಿ ಅಂತೇಳಿ 20 ಜಮೀನು ಲಾವಣಿ ಅಂತೇಳಿ, ನಮ್ಮ ಸ್ವಂತದ್ದು ಒಂದು 10, 30 ಜಮೀನಿನಲ್ಲಿ ನಾವು ಇವತ್ತು ವ್ಯವಸಾಯ ಮಾಡ್ತಾ ಇದ್ದೀವಿ ಸರ್. ಈ 30 ತಾವು ಏನೇನು ಮಾಡ್ತಾ ಇದ್ದೀರಿ ಸರ್? ನಾವೀಗ 30 ಅಂದ್ರೆ ನಾವು ಒಂದು 4 20 ಗುಂಟೆ ಅಂದ್ರೆ 4.5 ನಾವು ಇವತ್ತು ಕುರಿ ಸಾಕಾಣಿಕೆ ಅಂತೇಳಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಕುರಿ ಸಾಕಾಣಿಕೆ ಜೊತೆಗೆ ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ ಅದರ ಜೊತೆಗೇನೆ ಮಾಡ್ತಾ ಇದ್ದೀವಿ. ಈ 4 ಗುಂಟೆಯಲ್ಲಿ ನಾವು ಅದಕ್ಕೆ ಕುರಿಗೆ ಬೇಕಾದಂಥದ್ದು ಅಂದ್ರೆ ಸ್ಟಾಲ್ ಫೀಡಿಂಗ್ ಮಾಡೋದ್ರಿಂದ ಆ ಕುರಿಗೆ ಬೇಕಾಗಿರ್ತಕ್ಕಂಥ ಮೇವನ್ನು ಆ 4 ಗುಂಟೆ ಜಮೀನಿನಲ್ಲೇ ಮೇವು ಬೆಳಿತಾ ಇದ್ದೀನಿ. ಇನ್ನುಳಿದ ನಮ್ದು ಏನು ಈ ಲಾವಣಿ ಮಾಡಿದ 20 ಇರ್ಬೋದು, ಆಮೇಲೆ ಇನ್ನುಳಿದ ನಮ್ದು 5 ಗುಂಟೆ ಜಮೀನು ಇರ್ಬೋದು, ಆ ಎಲ್ಲ ಜಮೀನಿನಲ್ಲಿ ಹತ್ತಿ, ಗೋಧಿ, ಜೋಳ, ಕಡಲೆ ಈ ತರ ಎಲ್ಲ ಬೆಳೆಗಳನ್ನ ನಾವು ಬೆಳಿತಾ ಇದ್ದೀವಿ ಸರ್. ತಾವು ಒಣ ಬೇಸಾಯ ಮಾಡ್ತೀರಾ ಅಥವಾ ನೀರಾವರಿ ಬೇಸಾಯ? ಎರಡು ಸರ್. ನಾವು ಜಾಸ್ತಿ ನಮ್ಮ ಕಡೆ ಇರೋದೆಲ್ಲ ಮಳೆ ಆಶ್ರಿತನೇ. ಅದ್ರ ಜೊತೆಗೆ ಮಲಪ್ರಭಾ ಎಡದಂಡೆ ಕಾಲುವೆ ನಮ್ಮಲ್ಲಿ ಹಾಯ್ದು ಹೋಗಿರೋದ್ರಿಂದ ನಮ್ಗೆ ಸಂದರ್ಭಿಕವಾಗಿ ಎಲ್ಲ ಟೈಮ್ನಾಗ ನೀರು ಬಿಡಂಗಿಲ್ಲ. ಮಳೆಗಾಲ ಯಾವಾಗ ಜಾಸ್ತಿ ಆಗಿರ್ತೈತಿ, ಡ್ಯಾಮ್ ಯಾವಾಗ ತುಂಬಿರ್ತೈತಿ, ಆ ಸಂದರ್ಭದಲ್ಲಿ ನಮ್ಗೆ ನೀರು ಅನುಕೂಲ ಆಗುತ್ತೆ. ನಮಗೆ ಯಾವಾಗ ನೀರು ಅವಶ್ಯಕತೆ ಬೀಳ್ತೈತಿ, ಗೊಂಜಾಳ ಇರ್ಬೋದು, ಹೆಸರು ಇರ್ಬೋದು, ಕಡ್ಲೆ ಇರ್ಬೋದು, ಗೋಧಿ ಇರ್ಬೋದು, ಅಂಥ ಬೆಳೆಗಳಿಗೆ ಕೆಲವೊಂದಿಷ್ಟು ಜಮೀನು ನೀರಾವರಿ ಇರೋದ್ರಿಂದ ಒಣ ಬೇಸಾಯ ಮತ್ತು ನೀರಾವರಿ ಎರಡೂ ಮಾಡ್ತೀವಿ. ತಾವು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಅಳವಡಿಸ್ಕೊಂಡಿದ್ದೀರಾ? ನಮ್ಮ ಸ್ವಂತ ಜಮೀನು ಏನೈತಿ ಅದಕ್ಕೆಲ್ಲ ನಾವು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಅಂದ್ರೆ 10 ಎಕರೆ ಜಮೀನು 10 ಎಕರೆ ಜಮೀನು ಏನೈತಲ್ಲ ಸಾವಯವ ಅಂದ್ರೆ ನಾವು ಈಗೇನು ನಾವು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಆ ಕುರಿಯಿಂದ ಬಂದಿರತಕ್ಕಂಥ ಸ್ವಲ್ಪ ಗೊಬ್ಬರ ಸಾಕು, ಯಾಕಂದ್ರೆ ನಾವು ದೊಡ್ಡ ಪ್ರಮಾಣದಲ್ಲಿ ಕುರಿ ಸಾಕಾಣಿಕೆ ಮಾಡಿರೋದ್ರಿಂದ ನಮ್ಗೆ 1 ತಿಂಗಳ ಗೊಬ್ಬರದಾಗ ನಾವು 10 ಎಕರೆ ನಾವು ರಾಸಾಯನಿಕ ಗೊಬ್ಬರ ಬಳಸ್ತಾನ ಬೆಳೆಸಬಹುದು. 30 ಎಕರೆ ಜಮೀನು ತಾವು ಮಾಡ್ತಾ ಇದ್ರಿ. ಈಗ ಸಾಯಿಲ್ ಟೆಸ್ಟ್ ಅಂತಾರಲ್ಲ, ಮಣ್ಣು ಪರೀಕ್ಷೆ, ತಾವು ಮಾಡಿಸಿದ್ರಿ ಅಂತ ಭೂಮಿಯಲ್ಲಿ? ಖಂಡಿತ ಸರ್, ಅದನ್ನ ಎಲ್ಲ ರೈತರಲ್ಲಿ ನಾನೊಂದು ವಿನಂತಿ ಮಾಡ್ಕೊತೀನಿ. ಸಾಯಿಲ್ ಟೆಸ್ಟ್ ಏನು ಇದು ಮಣ್ಣು ಪರೀಕ್ಷೆ ಅಂತೆಲ್ಲ ಅದನ್ನ ಮಾಡಲೇಬೇಕು ಖಂಡಿತವಾಗಿ. ಕೃಷಿ ಲಾಭದಾಯಕ ಆಗ್ಬೇಕಂದ್ರೆ ಕೃಷಿ ಜೊತೆಗೆ ಉಪಕಸಬು ಮಾಡಬೇಕು. ಅದರ ಜೊತೆಗೆ ಕೃಷಿಯಲ್ಲಿ ನಾವು ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸ್ಲೇಬೇಕು. ಯಾಕಪ್ಪ ಅಂದ್ರೆ ಈಗ ನಿಮ್ದು ಭೂಮಿ ಅದ, ನೀವು ಬೇರೆಯವ್ರು ಯಾರು ರಾಸಾಯನಿಕ ಗೊಬ್ಬರ ಹಾಕಾಕತ್ತಾರ, ಅವ್ರೇನೋ DAP ಹಾಕಿದ್ರೆ ನೀವು DAP ಹಾಕಿದ್ರಿ, ಈ ತರ ಮಾಡೋದಕ್ಕಿಂತ ನಿಮ್ಮ ಮಣ್ಣು ಪರೀಕ್ಷೆ ಮಾಡಿದ್ರೆ ನಿಮ್ಮ ಭೂಮಿಯಲ್ಲಿ ಏನು ಕೊರತೆ ಇದೆ ಅಂತ ಗೊತ್ತಾದಾಗ ನೀವು ಯಾವ ಗೊಬ್ಬರ ಹಾಕಿದ್ರೆ ನಿಮಗೆ ಬೆಳೆ ಉತ್ಪಾದನೆ ಬರ್ತೈತೆ ಅಂತ ಗೊತ್ತಾಗ್ತದೆ. ಖಂಡಿತವಾಗಿ ಸರ್, ಯಾಕಂದ್ರೆ ನಾವು ಗೊಬ್ಬರನ ಹೆಚ್ಚು ಹೆಚ್ಚು ಹಾಕೋದ್ರಿಂದ ಖರ್ಚು ಹೆಚ್ಚಾಗುತ್ತೆ, ಆಮೇಲೆ ಅದಕ್ಕೆ ಏನ್ ಬೇಕು ಅಂತ ಗೊತ್ತಿಲ್ಲದೆ ಏನೆಲ್ಲ ಹಾಕ್ಬೇಕಾಗುತ್ತೆ. ಈ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನಮಗೆ ಏನ್ ಕೊರತೆ ಐತಿ, ಏನ್ ಅವಶ್ಯಕತೆ ಐತಿ ಅದನ್ನ ಮಾತ್ರ ಹಾಕ್ಬಹುದು. ಅಂದ್ರೆ ಅಲ್ಲಿ ಖರ್ಚು ಕಡಿಮೆ ಆಯ್ತು, ಅವಶ್ಯಕತೆ ಇದ್ದದ್ದು ಆ ಮಣ್ಣಿನೊಳಗೆ ಏನ್ ಕಡಿಮೆ ಐತಿ ಅವಶ್ಯಕತೆ ಇದ್ದದ್ದು ಅದಕ್ಕೆ ಸಿಕ್ತು, ಅವಾಗ ಬೆಳೆನೂ ಚೆನ್ನಾಗಿ ಬರುತ್ತೆ, ಖರ್ಚು ಕಡಿಮೆ ಆಗುತ್ತೆ, ಅವಾಗ ಲಾಭದಾಯಕ ಆಗಲು ಸಾಧ್ಯ ಐತಿ. ಈ ಗೋಧಿ ಬೆಳಿತೇನೆಂದ್ರೆ ತಾವು ಯಾವ ತಳಿಯ ಗೋಧಿಗಳನ್ನು ತಗೊಂಬರ್ತೀರಿ? ಈಗ ನಾವು 39 ಅಂತ ಮೊದಲೆಲ್ಲ ಬೆಳಿತಿದ್ವಿ, ಈಗೀಗ 39 ಅನ್ನೋದು ನಶಿಸಿ ಹೋಗೈತಿ ನಮ್ ಕಡೆ ಎಲ್ಲಾನು. ಈಗ ನಾವು ಕೀರ್ತಿ ಅಂತೇಳಿ ಒಂದು ತಳಿಯ ಗೋಧಿಯನ್ನ ಬೆಳಿತಾ ಇದ್ವಿ ಸರ್. ಅವಾಗಲೇ ಹೇಳ್ತಾ ಇದ್ರಿ ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀನಿ ಅಂತ. ಹೌದು. ಕುರಿ ಸಾಕಾಣಿಕೆ ಯಾವ ಯೋಜನೆಯ ಮೂಲಕ ತಾವು ಈ ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀರಿ? ನಾವು ಮೊದಲಿಗೆ ಯಾವುದೇ ಯೋಜನೆ ಇಲ್ಲದೆ ನಮ್ಗೆ ಈ ಕುರಿ ಸಾಕಾಣಿಕೆ ಬಗ್ಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ನಾವು ಕೃಷಿಕರು, ಮೂಲತಃ ಕೃಷಿಕರಾಗಿರೋದ್ರಿಂದ ನಮಗೆ ಕೃಷಿನ ಮೂಲ ಕಸಬಾಗಿತ್ತು, ನಾವು ಅದನ್ನ ಒಂದೇ ಮಾಡೋದು. ನಿಜವಾಗ್ಲೂ ಕೃಷಿ ಒಂದೇ ಮಾಡ್ತಾ ಹೋದ್ರೆ ನಮಗೆ ಖಂಡಿತವಾಗಿಯೂ ಅದರಲ್ಲಿ ಲಾಭ ಇಲ್ಲ. ಹೌದು. ಅದ್ರ ಜೊತೆಗೆ ಹೈನುಗಾರಿಕೆ ಇರ್ಬೋದು, ಸಮಗ್ರ ಕೃಷಿ ಸಮಗ್ರ ಮಾತ್ರ, ಅದ್ರ ಜೊತೆಗೆ ಉಪಕಸವಾಗಿ ನಾವು ಹೈನುಗಾರಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ನಾವು ಕೃಷಿ ಹೊಂಡ ಇದ್ರೆ ಅದರಲ್ಲಿ ಮೀನ್ ಸಾಕಾಣಿಕೆ ಇರ್ಬೋದು, ಇಂಥವ್ ನಾವು ರೈತರು ಇಂಥವನ್ನೆಲ್ಲಾನು ಅಳವಡಿಕೆ ಮಾಡಿಕೊಂಡಾಗ ಮಾತ್ರ ರೈತರು ಇವತ್ತು ಲಾಭದಾಯಕ ಕೃಷಿಕಾಗಕ್ಕೆ ಸಾಧ್ಯ ಐತಿ. ಗಂಗಪ್ಪ ಅವರೇ, ತಾವು ಎಷ್ಟು ಕುರಿಗಳನ್ನ ಸಾಕಿರಿ? ನಾವು ಇವತ್ತು 550 ಕುರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ನಿಮ್ಮಲ್ಲಿ ಒಟ್ಟು 550 ಕುರಿಗಳದಾವ? ಹೌದು ಸರ್. ಎಷ್ಟು ಹೆಣ್ಣದ ಅದರಲ್ಲಿ, ಎಷ್ಟು ಗಂಡದವು? ಸುಮಾರು ಒಂದು 520 ಹೆಣ್ಣು ಕುರಿಗಳು, ಒಂದು 30 ಗಂಡು ಕುರಿಗಳು, ಅಂದ್ರೆ ಬ್ರೀಡರ್ ಅಂತ ಹೇಳಿ ಕರಿತೀವಿ ನಾವು, ಒಂದು 30 ಗಂಡು ಕುರಿಗಳದಾವ. ಯಾವ ತಳಿಯ ಕುರಿಗಳನ್ನ ತಂದಿರ್ತಾವ? ನಾವು ಅಮೀನ್ಗಡ ಎಳಗ ಅಂತೇಳಿ, ಅವು ಹೆಚ್ಚು ಬೇಗನೆ ಬೆಳವಣಿಗೆ ಆಗುವಂಥವು ಮತ್ತು ತೂಕ ಜಾಸ್ತಿ ಬರುವಂಥವು, ಅದಕ್ಕೆ ನಾವು ಆ ತಳಿಯನ್ನೇ ಆಯ್ಕೆ ಮಾಡ್ಕೊಂಡು ಮತ್ತು ನಮ್ಮ ಹವಾಮಾನಕ್ಕೆ ಹೊಂದ್ಕೊಳ್ಳೋದ್ರಿಂದ ನಾವು ಆ ತಳಿಯನ್ನು, ಆಮೇಲೆ ಈ ಎರಡಕ್ಕೂ ಹೆಚ್ಚಾಗಿ ನಾವು ಸ್ಟಾಲ್ ಫೀಡಿಂಗಿಗೆ, ನಾವೇನು ಒಳಗಡೆನೆ ಕೊಟ್ಟಿಗೆ ಪದ್ಧತಿಯಲ್ಲೇ ಸಾಕೋದ್ರಿಂದ ಸ್ಟಾಲ್ ಫೀಡಿಂಗಿಗೆ ನಮಗೆ ಈ ಲೋಕಲ್ ಡೆಕ್ಕನಿ ಇರ್ಬೋದು ಅಥವಾ ಇನ್ಯಾವ ನಾರಿ ಸುವರ್ಣ ಆ ಥರ ತಳಿಗಳಿದಾವೆ. ಆ ತಳಿಗಳು ನಮ್ಮ ಹವಾಮಾನಕ್ಕೆ ಯಾವು ಹೊಂದ್ಕೋದಿಲ್ಲ, ಡೆಕ್ಕನಿ ಹೊಂದ್ಕೊತವೆ, ಬಟ್ ಅವು ಹೊರಗಡೆ ಅಡ್ಡಾಡಲೇಬೇಕು. ಯಾವು ಕೂಡ ನಮ್ಮ ಕೊಟ್ಟಿಗೆಯಲ್ಲಿ ಹಾಕಿ ಸಾಕಿದ್ರೆ ಅವು ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಈ ಅಮೀನ್ಗಡ ಎಳಗ ಅಂತೇಳಿ ಅನ್ನೋತಳಿ ಆಯ್ಕೆ ಮಾಡ್ಕೊಂಡಿದ್ವಿ. ಅಂದ್ರೆ ಈ ಕುರಿ ಸಾಕಾಣಿಕೆಗೆ ತಾವು ಕೊಟ್ಟಿಗೆಯನ್ನ ನಿರ್ಮಾಣ ಮಾಡೇನೆ ಅಂತೀರಿ, ಯಾವ ರೀತಿ ಅದನ್ನ ಮಾಡಿದ್ದೀರಿ? ನಾವು ಒಂದು ಹೈಟೆಕ್ ಮಾದರಿ ಒಳಗೆ ಕುರಿ ಸಾಕಾಣಿಕೆಗೆ ಕೊಟ್ಟಿಗೆಯನ್ನ ನಿರ್ಮಾಣ ಮಾಡಿದ್ದೀವಿ. ಯಾವ ರೀತಿ ಅಂದ್ರೆ ನಾವು ಒಂದು 30x200 ಸೈಜ್ ಮ್ಯಾಗ ಫ್ಲೋರಿಂಗ್ ಮ್ಯಾಟ್ ಹಾಕಿ ಹೀಕಿಗಳು ಮಾಡಿದ್ರೆ ಅವೆಲ್ಲ ಕೆಳಗಡೆನೆ ಬೀಳ್ಬೇಕು. ಆದ್ರೆ 20x20 ಕಂಪಾರ್ಟ್ಮೆಂಟ್, ಅಲ್ಲಿ ಒಂದು 20 ಕುರಿ ಓಡಾಡಬೇಕು. ಅಂದ್ರೆ ಮಿನಿಮಮ್ ಒಂದು ಕುರಿಗೆ ಓಡಾಡಲಿಕ್ಕೆ ಒಂದು 12.5 square feet ಜಾಗ ಇರಬೇಕು ಅಂತೇಳಿ ಒಂದು ಏನು ನಮ್ಮ ಪ್ರಾಜೆಕ್ಟ್ ಇದೆ, ಅದೇ ರೀತಿ ಸ್ಪೇಸ್ ಇಟ್ಕೊಂಡು ನಡುವೆ ಅಂದ್ರೆ ಎರಡು ಆ ಕಡೆ ಈ ಕಡೆ ಕಂಪಾರ್ಟ್ಮೆಂಟ್ ಆದ್ರೆ ನಡುವೆ ಮೇವು ಹಾಕ್ಲಿಕ್ಕೆ ಓಡಾಡಲಿಕ್ಕೆ ಒಂದು 6 feet ಜಾಗ ಬಿಟ್ಕೊಂಡು, ಆಮೇಲೆ ಆಟೋಮೆಟಿಕ್ ಡ್ರಿಂಕರ್, ಫಸ್ಟ್ ಟೈಮ್ ನಾವು ಕುರಿ ಸಾಕಾಣಿಕೆಯಲ್ಲಿ ಈಗೆಲ್ಲರೂ ಅಳವಡಿಸ್ಕೊಂಡಿದ್ದಾರೆ. ನಾನು 2023 ಆಟೋಮೆಟಿಕ್ ಡ್ರಿಂಕರ್ ಅನ್ನ ಅಂದ್ರೆ ನೀರು ಮುಟ್ಟಿದ್ರೆ ಮಾತ್ರ ಕುರಿಗೆ ಹೋಗಿ ಮುಟ್ಟಿದ್ರೆ ಮಾತ್ರ ನೀರು ಬರುವ ಹಾಗೆ ನಾವು ಈ ಕುರಿ ಶೆಡ್ ನಲ್ಲಿ ಅಳವಡಿಕೆ ಮಾಡ್ಕೊಂಡಿವಿ. ಮತ್ತೆ ನಾವು ಕುರಿ ಕೊಟ್ಟಿಗೆ ಏನ್ ಮಾಡಿವಲ್ಲ ಆ ಕೊಟ್ಟಿಗೆ ತುಂಬಾ ನಾವು ಸಿಸಿ ಕ್ಯಾಮರಾವನ್ನು ಕೂಡ ಅಳವಡಿಕೆ ಮಾಡ್ತೀವಿ. ನಾವು ಹೊರಗಡೆ ಇರುವ ಸಂದರ್ಭದಲ್ಲಿ ಅಲ್ಲಿ ಅಬ್ಸರ್ವೇಷನ್ ಮಾಡಬಹುದು ಆತರ ಹೈಟೆಕ್ ಮಾದರಿಯಲ್ಲಿ. ಮತ್ತೆ ಏನೇನು ಉಪಯೋಗ ಆಗ್ಬೇಕು ಅಂದ್ರೆ ನಮಗೆ ಲೇಬರ್ ಖರ್ಚು ಕಡಿಮೆ ಬರಬೇಕು. ನಾವು ಕಸ ಹೊಡಿಯೋದಿಲ್ಲ, ನೀರು ಕುಡಿಸೋದಿಲ್ಲ, ಆ ನೀರಿನ ಏನು ಬುಟ್ಟಿ ಅಂತೀವ ಅಂತ ಎಲ್ಲ ವಾಶ್ ಮಾಡೋದಿಲ್ಲ, ಯಾಕಂದ್ರೆ ಅಲ್ಲಿ ಆಟೋಮೆಟಿಕ್ ಡ್ರಿಂಕರ್ ಇರೋದ್ರಿಂದ ಅದು ವಾಶ್ ಮಾಡೋ ಕೆಲಸ ಕೂಡ ಇರೋದಿಲ್ಲ. ಹೀಗೆ ಕೊಟ್ಟಿಗೆಯನ್ನು ಮಾಡ್ಕೊಂಡಿವಿ ಬಹಳ ಅಚ್ಚುಕಟ್ಟಾಗಿ. ನಮಗೆ ಯಾವ ರೀತಿ ಬೇಕು ಅದನ್ನ ನಾವು ಡಿಸೈನ್ ಮಾಡಿಕೊಂಡು ನಾವೇ ಸ್ವತಃ ಒಬ್ರು ವೆಲ್ಡಿಂಗ್ ಮಾಡೋರನ್ನ ಕರ್ಕೊಂಡು ನಾವೇ ಸ್ವತಃ ನಿಂತು ಆ ಕೆಲಸವನ್ನ ಮಾಡ್ಕೊಂಡಿದ್ವಿ ಸರ್. ಈಗ ತಾವು 550 ಕುರಿ ಸಾಕೇನೆ ಅಂತೀರಿ, ಈ ಎಲ್ಲ ಕುರಿಗಳಿಗೆ ಆಹಾರ ಏನು ಕೊಡ್ತೀರಿ? ನಾವು ಈಗ ಆಗ್ಲೇ ಹೇಳ್ದಂಗೆ ಈಗೇನು 4 ಎಕರೆ 20 ಗುಂಟೆಯಲ್ಲೇನೆ ನಾವು ಫಾರ್ಮನ್ನ ಅಂದ್ರೆ ಕೊಟ್ಟಿಗೆ ಮಾದರಿಯಲ್ಲಿ ನಾವು ಕುರಿ ಸಾಕಾಣಿಕೆ ಮಾಡಿದ್ದು. ಅಲ್ಲಿರುವಂತ ಎಲ್ಲ ಜಮೀನ ಪೂರ ಜಮೀನನ್ನ ನಾವು ಫಾರ್ಡರ್ ಅಂದ್ರೆ ಮೇವನ್ನ ಬೆಳಿತೀವಿ. ಯಾವ ತಳಿ ಮೇವು ಬೆಳಿತೀರಿ? ಸುಮಾರು 5-6 ಮೇವನ್ನ ಬೆಳಿತಾ ಇದೀವಿ. ಬಹುವಾರ್ಷಿಕ ಮೇವಿನ ಜೋಳ ಇರ್ಬೋದು, ಸೂಪರ್ ನೇಪಿಯರ್ ಇರ್ಬೋದು, ಆಮೇಲೆ ಕುದುರೆ ಮೆಂತೆ ಇರ್ಬೋದು, ಅಲಸಂದಿ, ಮೇವಿನ ಅಲಸಂದಿ ಅಂತ ಹೇಳ್ತಾ ಇದೀವಿ, ಅಥವಾ ಮೇವಿನ ಜೋಳ, ಮೇವಿನ ಗೊಂಜಾಳ, ಸುಮಾರು 5-6 ತಳಿಯ. ಅದಕ್ಕೆ ಪೂರಕವಾಗಿ ನಮಗೆ ಆಹಾರ ಏನು ಮಲ್ಟಿಪಲ್ ಕಟಿಂಗ್ನು ಇರಬೇಕು. ನಮಗೆ ಆಹಾರ ಅಂದ್ರೆ 550 ಕುರಿ ಹಾಕ್ಬೇಕು ಆಹಾರ ಹಾಕ್ಬೇಕಂದ್ರೆ ಜಾಸ್ತಿ ಆಹಾರ ಬೇಕಾಗ್ತೈತೆ ನಮಗೆ ದಿನ ಪ್ರತಿದಿನ. ಅದಕ್ಕೆ ಅನುಕೂಲ ಆಗುವಂಗ ಅದನ್ನೆಲ್ಲ ಮೇವು ಬೆಳಿತೀವಿ. ಬೆಳಿಗ್ಗೆ 1 ಒಣ ಮೇವು ಅಂದ್ರೆ ನಮ್ಮ ಕಡೆ ನಮ್ಮ ಭಾಗದಾಗ ಜಾಸ್ತಿ ಕಡ್ಲಿ ಬೆಳಿತಾರೆ, ಕಡ್ಲಿ ಹೊಟ್ಟು, ಆಮೇಲೆ ಎಲ್ಲೋ ಸಿಕ್ಕದ್ದು ಸ್ವಲ್ಪ ಶೇಂಗಾ ಹೊಟ್ಟು, ಸೋಯಾಬೀನ್ ಹೊಟ್ಟು. ಒಂದು ದಿನಕ್ಕೆ 8 ನೀವು ಆಹಾರ ಕೊಡ್ತೀರಾ ಅದಕ್ಕೆ? ಅದು ಬೆಳಿಗ್ಗೆ 6 1 ಕೊಡ್ತೀವಿ ಒಣದು. ಬೆಳಿಗ್ಗೆ ಎದ್ದ ಕೂಡಲೇ ಒಣದ ಯಾಕೆ ಕೊಡ್ಬೇಕು ಅಂದ್ರೆ ಅದ್ರ ಡೈಜೆಷನ್ ಪ್ರಕ್ರಿಯೆ ಕರೆಕ್ಟ್ ಆಗ, ನಾವು ಆಹಾರ ಬೆಳಿಗ್ಗೆ ಒಣದ ಕೊಡೋದ್ರಿಂದ ಡೈಜೆಷನ್ ಕರೆಕ್ಟ್ ಆಗುತ್ತೆ. ಅದು ಒಣದ ಕೊಟ್ಟಿಂದ 4 ನಾವು ಗ್ಯಾಪ್ ಮಾಡ್ತೀವಿ ಅಂದ್ರೆ 10 ಅಲ್ಲಿವರೆಗೂ ನಾವು ಎಲ್ಲಾ ಮೇವನ್ನ ಸ್ವಲ್ಪ ಸ್ವಲ್ಪ ಕಟಾವ್ ಮಾಡ್ಕೊಂಡ್ಬಂದು ಚಾಪಿಂಗ್ ಮಾಡಿ ಎಲ್ಲಾನು ಮಿಕ್ಸ್ ಮಾಡಿ ಚಾಪಿಂಗ್ ಮಾಡಿ ನಂತರ ಪ್ರತಿ 2.5 ತಾಸಿಗೊಮ್ಮೆ ಅಂದ್ರೆ 1 6 ಆಹಾರವನ್ನ ನಾವು ಕುರಿಗಳಿಗೆ ಪೂರೈಕೆ ಮಾಡ್ತಾ ಇದೀವಿ ಸರ್. ಒಂದು ಕುರಿ ಎಷ್ಟು ಮರಿಯನ್ನ ಹಾಕ? ಒಂದು ಕುರಿ ಇವು ಅಮೀನ್ಗಡೆಯೊಳಗಿರೋದ್ರಿಂದ ಒಂದೇ ಮರಿಯನ್ನ ಒಂದೇ ಮರಿಯನ್ನ ಹಾಕ್ತತಿ. ಬಹಳ ರಿಯರ್ ಎಲ್ಲರ 1-2 ಮರಿ ಹಾಕೋದು ಬಹಳ ಕಡಿಮೆ. ನಿಮ್ ಲೆಕ್ಕದಲ್ಲಿ ವರ್ಷಕ್ಕೆ 2 ಮರಿ ಹಾಕ್ತ? ವರ್ಷಕ್ಕೆ 2 ಮರಿ, 2 ಮರಿ ಹಾಕೋದ್ರಿಂದ 1 ಒಂದು ಕುರಿಯಿಂದ 2 ಮರಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ನಿರೀಕ್ಷೆ ಐತೆ ಅಂದ್ರೆ ವರ್ಷದಲ್ಲಿ 2 ಮರಿಯೇ ಬರ್ತದೆ. ಈ ನೀವು ಈ ಕುರಿ ಸಾಕಾಣಿಕೆಯನ್ನ ಯಾವ ಉದ್ದೇಶಕ್ಕಾಗಿ ಮಾಡಿರಿ? ನಾವು ಕುರಿ ಸಾಕಾಣಿಕೆಯನ್ನ ಆಗ್ಲೇ ನೀವು ಕೇಳಿದ್ರೆ NLM ಯೋಜನೆ ಅಂದ್ರೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತೇಳಿ ತಳಿ ಅಭಿವೃದ್ಧಿಗೋಸ್ಕರನೇ ಈ ಒಂದು ಸ್ಕೀಮ್ ಅನ್ನು ಮಾಡಿದ್ದಾರೆ. ಅಂದ್ರೆ ಬ್ರೀಡಿಂಗ್ ಪರ್ಪಸ್ ತಳಿ ಅಭಿವೃದ್ಧಿಗೋಸ್ಕರ ಇದನ್ ಮಾಡ್ಯಾರ. ಇಲ್ಲಿ ಮರಿ ಸಾಕಿ ಈ ಫ್ಯಾಟ್ನೆಸ್ ಗೆ ಅಂದ್ರೆ ತೂಕಕ್ಕೆ ಮಾಂಸಕ್ಕೆ ಮಾರಾಟ ಮಾಡುವಂತದ್ದು ಇಲ್ಲ. ಈಗ ನಾವು 3 ಮರಿ ತಗೊಂಡ್ಬಂದು 6 ಮಾರಿದೀವಿ, 1 ಮಾರಿದೀವಿ ದೊಡ್ಡ ಮಾಡಿ, ಆತರ ಇಲ್ಲ. ಇಲ್ಲಿ ತಾಯಿ ಕುರಿ ಮತ್ತು ಅದಕ್ಕೆ ಬ್ರೀಡರ್ ಅಂತ ಏನಂತೀವಿ ಗಂಡು ಟಗರು, ಅವನ್ನ ಸಾಕಾಣಿಕೆ ಮಾಡಿ ಅದರಿಂದ ಬರುವಂತ ಮರಿಯನ್ನ ಬರ್ತಕ್ಕಂತ ಮರಿಯನ್ನ ಮಾತ್ರ ಮಾರಾಟ ಮಾಡುವುದು ಯೋಜನೆ. ನಾವು 2.5-3 ಆ ಮರಿ ಮಾರಾಟ ಮಾಡ್ತೀವಿ. ಎಷ್ಟು ಲಾಭ ಸಿಗ್ತೈತಿ ಒಂದು ಮರಿಯಿಂದ? ಒಂದ್ ಮರಿಗೆ ಸುಮಾರು 6,000-8,000 ಅಂದ್ರೆ 2.5-3 ಕುರಿ ಮರಿ ಇದ್ರೆ ಅದನ್ನ ನೀವು ಮಾರಾಟಕ್ಕೆ ಇಟ್ಟರೆ 6,000-8,000 ರೂಪಾಯಿ ಲಾಭ ಬರ್ತದೆ. ಹೌದೌದು, 6,000-8,000 ರೂಪಾಯಿ ಅದರಿಂದ ಅಷ್ಟು ರೇಟಿಗೆ ನಾವು ಮಾರಾಟ ಮಾಡ್ತೀವಿ. ಅಂದ್ರೆ ಟೋಟಲ್ 500 ಕುರಿ ಇದ್ರೆ ಈಗೇನು ನಮ್ಮ 550 ಟಗರು ಸೇರಿ ಅದಾವ, 520 ಕುರಿ ಅದಾವ. ಮಿನಿಮಮ್ ಒಂದ್ 500 ಕುರಿ ಇದ್ರೆ ಒಂದ್ ವರ್ಷ 1,000 ಮರಿ ಆಗ್ಬೇಕು. ಬಟ್ ಅದ ಡೆತ್ ರೇಷನು ಇರ್ತೈತೆ, 1-5% ಡೆತ್ ರೇಷೋ ಹಿಡ್ಕೊಂಡ್ರು ನಮ್ಗೆ 950 ಮರಿ ಬರಬೇಕು. ಬಟ್ ನಾವು ಇಲ್ಲಿ ಯಾವಾಗಲೂ ಬರುವಂತ ಲಾಭವನ್ನ ಕಡಿಮೆಯಲ್ಲಿ ಲೆಕ್ಕಾಚಾರ ಮಾಡ್ಬೇಕು ನಾವು ರೈತರಾದವರು. ನಮ್ಗೊಂದು 30% ನಮ್ಗೆ ಲಾಸ್ ಆಗೈತಿ. ಯಾವ ಮರಿ ಒಂದ ಹಾಕಿದು, ಯಾವ ಮರಿ ಫೇಲ್ ಅದು, ಯಾವ ಕುರಿ ಈ ವರ್ಷ ಹಿಡ್ದೇನ ಇಲ್ಲ, ಏನೇನೋ ಪ್ರಾಬ್ಲಮ್ ಇರ್ತಾವ. ಎಲ್ಲಾನು 100% ನಾವು ಸಾಕಿರತಕ್ಕಂತ ಕುರಿ 1 2 ಮರಿ ಹಾಕ್ಬೇಕಂತ ಏನಿಲ್ಲ. ಸುಮಾರು 700-800 ಕುರಿ ಮಾರ್ತೀರಿ? 700-800 ಮರಿಗಳನ್ನ ನಾವು ಮಾರಾಟ ಮಾಡ್ತೀವಿ. ಒಂದು 7,000 ರೂಪಾಯಿ ರೇಟ್ ಅಂದ್ರೆ 6,000-8,000 ಅನ್ಕೊಂಡ್ರು ಮಿನಿಮಮ್ ಒಂದು 7,000 ರೂಪಾಯಿಗೆ ನಾವು 700-800 ಇಟ್ಕೊಂಡ್ರು ಕೂಡ 49,00,000 ಆಯ್ತು. 50,00,000 ರೂಪಾಯಿ ನಿಮ್ಗೆ ಲಾಭ ವರ್ಷಕ್ಕೆ. ಒಂದು 50,00,000 ರೂಪಾಯಿ ಇದರಿಂದ ನಮಗೆ ಬರ್ತಕ್ಕಂಥ ಇರುವಂತದ್ದು. ಇದರ ಜೊತೆಗೆ ನಾವು ಕೆಳಗಡೆ ಬಿದ್ದಿರತಕ್ಕಂಥ ಗೊಬ್ಬರ, ಈ ಕುರಿ ಕೊಟ್ಟಿಗೆ ಒಳಗೆ ಏನು ಕೆಳಗಡೆ ಗೊಬ್ಬರ ಬೀಳ್ತೈತಲ್ಲ, ಆ ಗೊಬ್ಬರನ ಕೂಡ ನಾವು ಒಂದು ತಿಂಗಳದ್ದು ನಮ್ಮ ಹೊಲಗಳಿಗೆ ಹಾಕಿ ಮಿಕ್ಕ 11 ತಿಂಗಳ ಕುರಿ ಗೊಬ್ಬರ ಅಂತೀವಿ, ಹಿಕ್ಕಿ ಅಂತೀವಲ್ಲ, ಅದನ್ನ 11 ತಿಂಗಳ ಗೊಬ್ಬರನ್ನ ಮಾರಾಟ ಮಾಡ್ತೀವಿ. ಪ್ರತಿ ಟ್ಯಾಕ್ಟರ್ಗೆ 5,000 ರೂಪಾಯಿ, ಬ್ರಾಸಿಗೆ 6,250 ರೂಪಾಯಿ. ನಮ್ಮದು ನಮ್ಮ ಕಡೆ ಟ್ಯಾಕ್ಟರ್ದು ಟೇಲ್ರಿ ಬರೋದು 75 ಸೆಫ್ಟಿ, 75 ಸೆಫ್ಟಿಗೆ 5,000 ರೂಪಾಯಿ ಮಾರಾಟ ಮಾಡ್ತೀವಿ. ಅದರ ಭಾಗವಾಗಿ ಒಂದು ಬ್ರಾಸ್ ಲೆಕ್ಕದಲ್ಲಿ ಹಿಡಿದ್ರೆ 6,250 ಅಂದ್ರೆ ಅದು ಬ್ರಾಸ್ ಅಂದ್ರೆ ಯಾವ ತರ ಲೆಕ್ಕದು ಅಂದ್ರೆ 10 ಫೂಟ್ ಅಗಲ 10 ಫೂಟ್ ಉದ್ದ 1 ಫೀಟ್ ಹೈಟಿಗೆ ನಾವು ಒಂದು ಬ್ರಾಸ್ ಲೆಕ್ಕ ಅದಕ್ಕೆ 6,500 ಕೊಡ್ತಾರೆ. 6,250 ರೂಪಾಯಿ, 6,250 ರೂಪಾಯಿ. 75 ಸೆಫ್ಟಿ ಇರುವಂತ ಒಂದು ಟೇಲ್ರಿಗೆ ಅಂದ್ರೆ ನಮ್ಮ ಟ್ರ್ಯಾಕ್ಟರ್ ರೆಗ್ಯುಲರ್ ಆಗಿ ನಮ್ಮ ಭಾಗದಲ್ಲಿ ಎಲ್ಲ ಟ್ರ್ಯಾಕ್ಟರ್ ಟೇಲ್ರಿ ಇರೋದು 75 ಸೆಫ್ಟಿ, ಆ 75 ಸೆಫ್ಟಿ ಒಂದು ಟೇಲರ್ಗೆ 5,000 ರೂಪಾಯಿ ಮಾರಾಟ ಮಾಡ್ತೀವಿ. ಅಂತವ್ ನಾವು ಒಂದ್ ತಿಂಗಳಿಗೆ 20 ಟೇಲರ್. ಈ ಕುರಿ ಗೊಬ್ಬರದಿಂದ ಇಷ್ಟು ಲಾಭದ 1 ಲಕ್ಷ, 1 ಲಕ್ಷ ರೂಪಾಯಿ ಒಂದ್ ತಿಂಗಳಿಗೆ 1 ಲಕ್ಷ ಅದರಿಂದ ಕುರಿ ಗೊಬ್ಬರದಿಂದ ಬರ್ತೈತಿ. ಆಮ್ಯಾಗ ಪ್ರತಿ ವರ್ಷಕ್ಕೆ 50 ಲಕ್ಷ ಅಂದ್ರೆ ನಾವು ಇದ್ರ ಖರ್ಚು ವೆಚ್ಚ ನಾವೇನಾರು ಅಂತವ್ ಇಂಥದ್ದು ಕ್ಯಾಟಲ್ ಪೀಡ್ ತಂದಿವಿ, ತಿಂಡಿ ತಂದಿವಿ, ಇವನ್ನೆಲ್ಲಾನು ಹಾಕೋದ್ರಿಂದ ಹೆಚ್ಚು ಖರ್ಚು ವೆಚ್ಚ ಮಾಡೋದ್ರಿಂದ ಈ ಕುರಿ ಸಾಕಾಣಿಕೆಯಲ್ಲಿ ಲಾಭಾಂಶ ಕಡಿಮೆ ಇರತೈತಿ. ಅದಕ್ಕೋಸ್ಕರ ನಾವು ಎಲ್ಲ ರೈತರಿಗೆ ಹೇಳೋದಿಷ್ಟ, ನಿಮ್ಮ ಹೊಲದಲ್ಲಿ ಬೆಳೆದಿರತಕ್ಕಂಥ ಏನ್ ಮೇವು ಐತಲ್ಲ, ನಾವು ಜೋಳದ ಮೇವನು ಚಾಪಿಂಗ್ ಮಾಡಿ ಇಟ್ಕೋಬಹುದು, ಕಡ್ಲಿ, ಸೋಯಾಬೀನು, ಇಂಥ ಎಲ್ಲ ಮೇವು ವೇಸ್ಟೇಜ್ ಏನು ನಾವು ಅನ್ಕೊಂತೀವಿ, ನಾವು ಕಾಳೆಲ್ಲ ತಕೊಂಡು ಏನು ಉಳಿತೈತಿ ಹೊಟ್ಟು ಉಳಿತೈತಲ್ಲ, ಅದನ್ನೆಲ್ಲಾನು ಚಾಪಿಂಗ್ ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೊಂಡು ಸುಮಾರು ಒಂದು 3-4 ಎಕರೆದಲ್ಲಿ ನೀವೇನು ಹಸಿರು ಮೇವು ಬೆಳ್ಕೊಂಡು ಈ ಥರ ಕುರಿ ಸಾಕಾಣಿಕೆ ಮಾಡೋದ್ರಿಂದ ನಿಮ್ಗೆ ನಿಮ್ಮ ಹೊಲದಾಗೆ ಬೆಳೆದಿದ್ದ ಹಾಕೋದ್ರಿಂದ ಅದು ಯಾವುದೇ ರೀತಿ ನಿಮಗೆ ಬರ್ಡನ್ ಆಗೋದಿಲ್ಲ, ಅಂದ್ರೆ ಖರ್ಚು ಕಡಿಮೆ ಆಕತಿ. ನೀವು ಒಂದು 500 ಕುರಿಗೆ ನೀವು ಹೊರಗೆ ಎಲ್ಲಾರ ತಂದು ಫೀಡಿಂಗ್ ಮಾಡ್ತೀನಿ ಅಂದ್ರೆ ಸುಮಾರು ದಿನ ಒಂದು 20,000 ರೂಪಾಯಿ ಆಹಾರ ಬೇಕು. 20,000 ರೂಪಾಯಿ ಆಹಾರ ದಿನ ತೊಗೊಂಬಂದು ಹಾಕೋದ್ರಿಂದ ನಿಮ್ಗೆ ಯಾವ್ದೇ ರೀತಿ ಅದ್ ಲಾಭ ಇರೋದಿಲ್ಲ. ನಮ್ಮಲ್ಲಿ ಬೆಳೆದಿರತಕ್ಕಂತ ಏನು ಆಹಾರ ಇದೆಲ್ಲ ಇದನ್ನೇ ನಾವು ಹಾಕೋದ್ರಿಂದ ನಮ್ಗೆ ಹೆಚ್ಚಿನ ಲಾಭ. ಅಂದ್ರೆ ಈಗ ಇವತ್ತು ನಂದೇ ಒಂದು ಉದಾಹರಣೆಗೆ, ನಾವು ಒಂದು ಕುರಿ ಸಾಕಾಣಿಕೆ ಮಾಡತ್ತೀನಿ, ಇವತ್ತು ನಾನು ಯಾವುದೇ ರೀತಿ ಆಹಾರ ಎಲ್ಲಿಂದನೂ ತರ್ತಾ ಇಲ್ಲ, ಎಲ್ಲ ನಮ್ಮ ಹೊಲದಾಗ ಬೆಳೆದಿರೋದ್ರಿಂದ. ನಾನು 30 ಎಕರೆ ಜಮೀನು ಇರೋದ್ರಿಂದ ಅಲ್ಲಿ ಏನೇನು ಬೆಳೆದೈತಿ ಒಣಮೇವು ಎಲ್ಲನೂ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀನಿ. 4 ಎಕರೆ 20 ಗುಂಟೆಯಲ್ಲಿ ಆ ಶೆಡ್ನು ಮಾಡಿ ಉಳಿದ ಜಾಗದಲ್ಲಿ ನಾನು ಹಸಿರು ಮೇವು ಬೆಳೆದು ಅವಕ್ಕೆ ಆಹಾರನೂ ಮಾಡ್ತಾ ಇದ್ದೀನಿ. ಸುಮಾರು 1 ಎಕರೆ 2 ಎಕರೆ ನಾವು ಗೊಂಜಾಳ ಬೆಳೆದಿರ್ತೀನಿ. ಆ ಗೊಂಜಾಳನ್ನು ಸ್ಟೋರೇಜ್ ಮಾಡಿ ಇಟ್ಕೊಂಡು ಮನೆಯಲ್ಲೇ ಒಂದು ಗಿರಣಿ ಐತಿ, ನಮಗೆ ಬೇಕಾಗಿರತಕ್ಕಂಥ ವಿದ್ಯುತ್ತನ್ನು ಅಂದ್ರೆ ನಾವು ಒಂದು ಸೋಲಾರ್ ಹಾಕೊಂಡು ಅದಕ್ಕೆ ಬೇಕಾಗಿರೋ ವಿದ್ಯುತ್ನು ಅಲ್ಲೇ ಉತ್ಪಾದನೆ ಮಾಡ್ಕೊಂತೀವಿ. ಒಟ್ಟಾಗಿ ಈ ಕುರಿ ಸಾಕಾಣಿಕೆಯಿಂದ 50 ಲಕ್ಷ ರೂಪಾಯಿ ಏನ್ ಬರ್ತೈತಲ್ಲ, ಇದಿಷ್ಟು ಪ್ರಾಫಿಟ್ ಆಗಿನೇ ನೋಡ್ತಾ ಇದೀವಿ. ಯಾಕಂದ್ರೆ ನಾವು ಒಂದು 2 ಆಳು ಹೊರಗಡೆ ಕೆಲಸ ಮಾಡ್ತಾವು ಫಾರ್ಮ್ ಒಳಗೆ, ನಾವು ಮನೆಯವರು ಒಂದಿಬ್ಬರು ಕೆಲಸ ಮಾಡ್ತೀವಿ ಅಂದ್ರೂ ಕೂಡ ಒಂದ್ ವರ್ಷಕ್ಕೆ ಒಂದ್ ಆಳಿಗೆ 1 ಲಕ್ಷ ರೂಪಾಯಿ ಹಿಡಿದ್ರು 4 ಮಂದಿಗೆ 4 ಲಕ್ಷ ರೂಪಾಯಿ ಆಯ್ತು. ಆ ತರ ಇನ್ನು ವ್ಯಾಕ್ಸಿನ್ ಅವಕ್ಕೆ ಟಾನಿಕ್ ಇರ್ಬೋದು ಎಲ್ಲಾ ಖರ್ಚು ವೆಚ್ಚ ಹೋಗಿ 50 ಲಕ್ಷ ಉಳಿತದ. ನಾವು ಕುರಿ ಗೊಬ್ಬರದಲ್ಲೇ ಎಲ್ಲಾ ಖರ್ಚು ವೆಚ್ಚ ಹೋಗ್ಬಿಡ್ತೈತಿ. ಇದ್ರ ಜೊತೆಗೆ ಕೆಳಗಡೆ ಜವಾರಿ ಕೋಳಿಯನ್ನು ಕೂಡ ಸಾಕಾಣಿಕೆ ಮಾಡ್ತಾ ಇದೀವಿ. ನಮಗೆ ಅದಕ್ಕೆ ಎಕ್ಸ್ಟ್ರಾ ಫೀಡ್ ಯಾವುದೇ ರೀತಿ ಫೀಡಿಂಗ್ ಮಾಡ್ತಾ ಇಲ್ಲ. ಆ ಕೋಳಿಗೂ ಕೂಡ ನಾವು ಏನು ಕುರಿ ಗೊಬ್ಬರದಾಗನ ಅವು ಆಮ್ಯಾಗ ಹೊಲದಾಗ ಅಲ್ಲಿ ಅಡ್ಡಾಡಿ ಹೊರಗಡೆ ಓಪನ್ ಆಗಿ ಬಿಟ್ಬಿಡ್ತೀರಾ? ಓಪನ್ ಆಗಿ ಬಿಟ್ಟಿರ್ತೀವಿ. ನೈಟ್ ಮಾತ್ರ ಅಲ್ಲಿ ಒಂದ್ ಕಡೆ ಅವಕ್ಕೆ ಏನು ಏನು ಸಪರೇಟ್ ಏನ್ ಮನಿ ಮಾಡಿಲ್ಲ, ಅದ್ರ ಕೆಳಗಡೆನ ಏನು ಮೆಸ್ ಹಾಕೊಂಡು ಏನ್ ಮಾಡಿವಿ ಅಲ್ಲಿ ಒಳಗಡೆ ಹೋಗಿ ಕುತ್ಕೋತಾವ. ಮತ್ತ ಇವತ್ತು ಅವಕೂರಿಂದನೂ ಕೂಡ ನಾವು ಯಾವುದೇ ರೀತಿ ಅವಕ್ಕೆ ಏನು ಆಹಾರ ಹಾಕದನ ನಾವು ಅವಕೂರಿಂದನೂ ಕೂಡ ಲಾಭ ತಗೋತಾ ಇದೀವಿ. ಅಂದ್ರೆ ಜವಾರಿ ಕೋಳಿನ ಸಾಕ್ತಾ ಇದೀವಿ. ಹೌದೌದು. ಎಷ್ಟು ಕೋಳಿ ಸಾಕಿರಿ ಇವತ್ತು? ನಮ್ಮ 200 ಇದ್ದು ಮುಂಚೆ ಇವತ್ತೊಂದು 100 ಕೋಳಿ ಜವಾರಿ ಕೋಳಿಗಳು ನಮ್ಮಲ್ಲಿ ಇದಾವ. ಆಮೇಲೆ ಅವಕ್ಕೂ ಏನು ತತ್ತಿ ಹೆಂಗ್ ಬರ್ದೈತಲ್ಲ ಅವ್ನು 20 ರೂಪಾಯಿಗೆ ಒಂದು ನಮ್ಮ ಲೋಕಲ್ ಸೇಲ್ ಹಾಕ ಅಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ. ನಮಗೆ ಮಾರುಕಟ್ಟೆದು ಇವತ್ತಿನವರೆಗೂ ಕುರಿ ಇರ್ಬೋದು ಮತ್ತು ತತ್ತಿ ಇರ್ಬೋದು, ಯಾವಾಗೂ ಮಾರುಕಟ್ಟೆದು ಏನು ತೊಂದರೆ ಅಲ್ಲ. ಈಗ 100 ಕೋಳಿ ಅದಾವ ಅಂದ್ರೆ ಮತ್ತೆ ಈಗ ಮೊಟ್ಟೆ ಎಲ್ಲ ಹಾಕುತ್ತ ಅದ್ರ ಸಂತತಿ ಮತ್ತೆ ನೀವು ಬೆಳೆಸಂಗಿಲ್ಲ? ಬೆಳೆಸ್ತೀವಿ. ಅದಕ್ಕಂತ ನಾವು ಈಗ ಕೋಳಿಯಿಂದನ ಆ ಸಂತತಿ ಬೆಳೆಸಿದ್ರೆ ಕೋಳಿ ಒಂದ್ಸತಿ ಮರಿ ತೆಗ್ಸಕ್ ಕುಂತ್ರೆ 3-4 ತಿಂಗಳು ಮತ್ತೆ ತತ್ತಿ ಹಾಕೋದಿಲ್ಲ. ಆ ಒಂದು ಕೋಳಿ ಮರಿ ತೆಗಿಸ್ತೆ ಅಂದ್ರೆ 4 ತಿಂಗಳು ಗ್ಯಾಪ್ ಆಕತಿ ಅನ್ನೋ ಉದ್ದೇಶಕ್ಕೆ ನಾವು ಒಂದು ಹೋಮ್ ಮೇಡ್ ಇನ್ಕ್ಯೂಬೇಟರ್ ಅಂತ ಬಂದಿದ್ದೀನಿ ಮರಿ ತೆಗ್ಸಕ್ಕ. ಅದು 18-21 ದಿವಸದ ಒಳಗಡೆ ಒಂದ್ ಟೈಮ್ ನಾವು 180 ತತ್ತಿನ ಅದ್ರೊಳಗಡೆ ಇಡಬಹುದು. 180ರಲ್ಲಿ ನಮ್ಗೆ ಅಪ್ ಟು 70-80% ನಮಗೆ ಮರಿಗಳು ಬರ್ತಾವ ಅದ್ರೊಳಗೆ. 18-20 ದಿನಗಳ ಒಳಗಡೆ ಇನ್ಕ್ಯೂಬೇಟರ್ ಅಂದ್ರೆ ನಾವು ಕರೆಂಟ್ ಮೇಲೆ ಮರಿ ಉತ್ಪಾದನೆ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದೀವಿ. ಅಂದ್ರೆ ಇಲ್ಲಿ ನೀವು ಕೋಳಿಯಲ್ಲಿ ಎಷ್ಟು ಹುಂಜಗಳು ಸುಮಾರು 20 ಹುಂಜಗಳಿದ್ದಾವೆ. ಕೋಳಿ ಏನ್ ಮಾರಂಗಿಲ್ಲ ನೀವು? ಕೋಳಿ ಮಾರೋದು ಕಡಿಮೆ ಇದೆ, ಬೇಡಿಕೆ ಐತಿ, ಬೇಡಿಕೆ ಇದೆ. ನಾವು ತತಿ ಮಾರಾಟಕ್ಕೆ ಉದ್ದೇಶ ಇಟ್ಕೊಂಡನ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಆ ಕೋಳಿ ಮಾರುವಂತ ಕೆಲಸ ಏನ್ ಮಾಡತ್ತಿಲ್ಲ. ತತ್ತಿ ಮಾರಾಟ, ತತ್ತಿಗೆ ಜವಾರಿ ತತ್ತಿಗೆ ಬಹಳ ಬೇಡಿಕೆ ಐತಿ. ಆ ಬೇಡಿಕೆಯನ್ನು ನೀಗ್ಸಾಕನ ನಮಗೆ ಈಗ ಸದ್ಯ ಕೋಳಿ ಸಾಲ್ತಾ ಇಲ್ಲ. ಮತ್ತೆ ಏನೇನು ಮಾಡಿರಿ? ಕುರಿ ಶೆಡ್ ಮಾಡಿವಲ್ಲ 30-200 ಸೈಜ್ನಾಗ. ಈ ಮೇಲ್ಗಡೆ ಬಿದ್ದಿರತಕ್ಕಂಥ ರೋಪ್ ಮೇಲೆ ಏನು ನೀರು ಬೀಳ್ತೈತಲ್ಲ, ಅದರ ಮೇಲ್ಗಡೆ ಬಿದ್ದಿರೋದಂತ ನೀರನ್ನ ನಾವಲ್ಲಿ ಬಾಜು ಕೃಷಿ ಹೊಂಡ ಅಂತೇಳಿ ಮಾಡಿಕೊಂಡು ಮಳೆ ನೀರು ಕೊಯ್ಲು ಅಂತೇಳಿ ಅಂತವ್ ನಾವು. ಅದಕ್ಕೆ ಕೃಷಿ ಹೊಂಡ ಎಷ್ಟರಲ್ಲಿ ನಿರ್ಮಿಸಿರೋದನ್ನ ಒಂದು 25-25 ಸೈಜ್ನಾಗ ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಂಡಿವಿ ಅಲ್ಲೇ ಬಾಜುಕ. ಅದ್ರ ಬಾಜು ನನ್ನ ಬೋರ್ವೆಲ್ ಐತಿ ನಮ್ದು. ಈಗ ಏನ್ ನಾವು ಮೇವು ಬೆಳಿತೀವಲ್ಲ ಅದ್ ಬೋರ್ವೆಲ್ ನೀರಾವರಿ ಮೇಲೆ ಮೇವು ಬೆಳಿತಾ ಇದೀವಿ. ಅದ್ರ ಬಾಜುನ ಒಂದ್ ಬೋರ್ವೆಲ್ ಐತಿ, ಬೋರ್ವೆಲ್ ಪಕ್ಕನ ನಾವು ಒಂದು ಕೃಷಿ ಹೊಂಡ ಮಾಡ್ಕೊಂಡು ಈ ಮಳೆ ನೀರು ಕೊಯ್ಲು ಅಂತೇಳಿ ಇದ್ರ ಮೇಲ್ಗಡೆ ಬಿದ್ದಿರತಕ್ಕಂತ ಎಲ್ಲಾ ಮಳೆ ನೀರನ್ನ ಈ ಕೃಷಿ ಹೊಂಡದಲ್ಲಿ ಸಂಗ್ರಹ ಮಾಡ್ತೇವೆ. ಈ ಕೃಷಿ ಹೊಂಡದಲ್ಲಿ ಸಂಗ್ರಹ ಮಾಡೋದ್ರಿಂದ ಪಕ್ಕದಲ್ಲಿ ನಮ್ದೇನ್ ಬೋರ್ವೆಲ್ ಇರೋದ್ರಿಂದ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ ಒಂದು. ನಂತರ ಈ ಮಳೆ ನೀರು ಇಲ್ಲಿ ಸಂಗ್ರಹ ಮಾಡಿ ಈ ನೀರಿನಲ್ಲಿ ನಾವು ಮೀನ್ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದೀವಿ. ಇದೆರಡು ಕೆಳಗಡೆ ಕೋಳಿ ಸಾಕಾಣಿಕೆ ಮಾಡ್ತಾ ಇದೀವಿ. ಇದ್ರ ಜೊತೆ ಜೊತೆಗೆ ಹೈನುಗಾರಿಕೆ ನಾವು ಸುಮಾರು ಒಂದ್ 20 ವರ್ಷದಿಂದ ನಾವೇನು ಈ ಎಜುಕೇಶನ್ ಏನ್ ಡ್ರಾಪ್ ಆಯ್ತು ನಾವು ಕೃಷಿ ಮಾಡ್ಬೇಕಂತ ಬಂದಿವಿ. ಅವತ್ತು ನಾನು ಕೃಷಿ ಮಾಡ್ಬೇಕಂತ ಬಂದಾಗ ಕೃಷಿಯಲ್ಲಿ ಅಷ್ಟಾಗಿ ಲಾಭ ಇಲ್ಲ, ಬೆಳೆಗಳನ್ನ ಬೆಳೆದು ನಾವು ಲಾಭ ತೆಗಿತೀವಿ ಅಂದ್ರೆ ಸಾಧ್ಯ ಇಲ್ಲ. ಒಂದ್ ವರ್ಷ ಮಳೆ ಹೆಚ್ಚಾಗಿ ಹಾನಿ ಆಕತಿ, ಒಂದ್ ವರ್ಷ ಮಳೆ ಕಡಿಮೆ ಆಗಿ ಯಾವುದೇ ಬೆಳೆಗಳು ಬರೋದೇ ಇಲ್ಲ, ಒಂದ್ ವರ್ಷ ಇವೆರಡೂ ಚೆನ್ನಾಗಿ ಆಗಿ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗಂಗಿಲ್ಲ. ಇವೆಲ್ಲಾನು ನೋಡಿದಾಗ ಇವತ್ತು ಕೃಷಿಯಲ್ಲಿ ನಾವು ಮಾಡತ್ತಿರತಕ್ಕಂತ ಖರ್ಚು, ಆ ಖರ್ಚು ಹೆಚ್ಚಾಕತಿ ಹೊರತಾಗಿ ಅದರಿಂದ ಏನು ಲಾಭ ಬರ್ತಾ ಇಲ್ಲ. ಹೀಗಾಗಿ ರೈತರು ಜಾಸ್ತಿ ಸಾಲ ಮಾಡ್ತಾ ಇದೀವಿ. ನಾವು ಆ ಸಾಲದ ಹೊರೆ ತಾಳಲಾರದೆ ಸಾಕಷ್ಟು ರೈತರು ಆತ್ಮಹತ್ಯೆ ಕೂಡ ಮಾಡ್ಕೋತಾ ಇದ್ದಾರೆ. ದಯಮಾಡಿ ಯಾವ ರೈತರು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೋಬೇಡ್ರಿ, ಕೃಷಿ ಜೊತೆಗೆ ಉಪಕಸಬನ್ನು ಮಾಡ್ರಿ. ವಿಜ್ಞಾನ ಸಾಕಷ್ಟು ಮುಂದುವರೆದ. ಅಕ್ಕಪಕ್ಕದವರು ಯಾವ್ಯಾವ ಬೆಳೆಗಳನ್ನ ಬೆಳೆದಾರ ಅವ್ರ ಏನ್ ಮಾಡಕತ್ತಾರ ಇವನ್ನೆಲ್ಲ ಅಬ್ಸರ್ವ್ ಮಾಡಿ ತಾವು ತಮ್ಮ ಹೊಲದೊಳಗೆ ಇವನ್ನ ಅಳವಡಿಸಿಕೊಂಡ್ರೆ ಲಾಭಗಳನ್ನ ಗಳಿಸಬಹುದು. ಗಂಗಪ್ಪ ಅವರೇ, ನೀವು ಹೈನುಗಾರಿಕೆ ಮಾಡಕತ್ತೇನೆ ಅಂದ್ರೆ ಎಷ್ಟು ವರ್ಷದಿಂದ ಹೈನುಗಾರಿಕೆಯನ್ನು ಮಾಡಕತ್ತೀರಿ? ಒಂದು 20 ವರ್ಷದಿಂದ ಅವತ್ತು ಹೈನುಗಾರಿಕೆ ಮಾಡ್ಬೇಕಂತೇಳಿ ಎಜುಕೇಶನ್ ಮುಗಿದ ತಕ್ಷಣ ಕೃಷಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ಹೈನುಗಾರಿಕೆ ಮಾಡ್ಬೇಕಂತೇಳಿ ನಾನು ಸುಮಾರು ಒಂದು 7 ದಿವಸ ಗುಜರಾತ್ NDDBಯಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಬಂದೆ. ನಾನು ಅವತ್ತು ಹೈನುಗಾರಿಕೆಯನ್ನು ಶುರು ಮಾಡಿದೆ. ಹೈನುಗಾರಿಕೆ ಲಾಭದಾಯಕ ನಿಜ, ಬಹಳ ಕಷ್ಟದ ಕೆಲಸ ಹೈನುಗಾರಿಕೆ ಮಾಡೋದು. ಯಾಕಂದ್ರೆ ಪ್ರತಿದಿನ 2 ಹೊತ್ತು ಹಿಂಡ್ಕೋಬೇಕು, ಯಾವಾಗ ಅದು ಹೆಂಡಿ ಕಸ ಹಾಕಿದ್ರು ತೆಗಿಬೇಕು, ಮೈ ತೊಳಿಬೇಕು, ಅದ್ರದ್ದು ಯಾವಾಗ್ಲೂ ಅಬ್ಸರ್ವೇಷನ್ ಆಗಿರ್ಬೇಕು. ಕೆಸರಾದ್ರೆ ಬಾಯಿ ಮೊಸರು ನಿಜ ಕಷ್ಟದ ಕೆಲಸ, ಮತ್ತು ಲಾಭ ಅಂತೂ ಇದೆ ಪರವಾಗಿಲ್ಲ. ಎಷ್ಟು ಆಕಳ ಎಷ್ಟು ಎಮ್ಮೆ ಅದಾವ ತಮ್ಮ ಹತ್ರ? ನಮಗೀಗ ಸದ್ಯಕ್ಕೆ 3 ಆಕಳ 1 ಎಮ್ಮೆ ಇದೆ, ಮತ್ತೆ 2 ಎತ್ತುಗಳು ನಮ್ಗೆ ಕೃಷಿಗೆ ಬೇಕಾಗಿರ್ತಕ್ಕಂಥ 2 ಎತ್ತುಗಳು ಕೂಡ ಇದೆ. ನಮ್ಮಲ್ಲೇನೆ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಐತಿ, ಇವತ್ತು ಅದರ ಅಧ್ಯಕ್ಷ ಕೂಡ ನಾನೇ ಇದ್ದೀನಿ. ಸುಮಾರು ಒಂದು 20 ವರ್ಷದಿಂದ ಆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಾನು ಅಧ್ಯಕ್ಷನಾಗಿ ಅವತ್ತು 7 ಲೀಟರ್ ಹಾಲು ನಮ್ಮೂರಿಂದ 7 ಲೀಟರ್ ಹಾಲು ಪಕ್ಕದ ಶಿವಳ್ಳಿ ಅಂತೇಳಿ ಅಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇತ್ತು. ಆ ಸಂಘಕ್ಕೆ ನಾವು ನಮ್ಮ ಕಾರ್ಯದರ್ಶಿ ಮುಖಾಂತರ ಅವತ್ತಿನ ದಿವಸ ಒಂದ್ ಹೊತ್ತಿಗೆ 7 ಲೀಟರ್ ಹಾಲು ಬರ್ತಿತ್ತು ನಮಗೆ. ಆ ಹಾಲನ್ನು ಬಸ್ಸಿನ ಮುಖಾಂತರ ಹೋಗಿ ಆ ಸೊಸೈಟಿಗೆ ಕೊಟ್ಟು ಬರ್ತಿದ್ವಿ. ನಮ್ಗೆ ಲಾಭ ಲುಕ್ಷನಿಗೆಲ್ಲ ನಮ್ಮೂರು ಹಾಲು ಮಾರುಕಟ್ಟೆ ಇದ್ರೆ ಬಹಳ ಮಂದಿ ಪ್ರಚೋದನೆಗೊಂಡು ಹೈನುಗಾರಿಕೆಯನ್ನು ಮಾಡ್ತಾರೋ ಅನ್ನೋ ಒಂದು ದೂರುದ್ದೇಶವನ್ನು ಇಟ್ಕೊಂಡು ಆ ಉದ್ದೇಶ ಇವತ್ತು ಸಫಲವಾಗಿ ಇವತ್ತು ನಮ್ಮ 3,000 ಲೀಟರ್ ಹಾಲನ್ನು BMC ಅಂತೇಳಿ ನಮ್ಗೆ KMFದಿಂದ BMC ಸ್ಯಾಂಕ್ಷನ್ ಆಗಿ ಸ್ವಂತ ಕಟ್ಟಡ ಜಾಗ ತಗೊಂಡು ಕಟ್ಟಡ ಕಟ್ಟಿ ಇವತ್ತು ಆ ಕಟ್ಟಡದಲ್ಲಿ BMC ನಿರ್ಮಾಣ ಮಾಡಿ 3,000 ಲೀಟರ್ ಹಾಲನ್ನು ನಾವು ಇವತ್ತು KMF ಕಳಿಸ್ತಾ ಇದ್ದೀವಿ. ಮತ್ತು ಕಳೆದ ವರ್ಷ ನಮ್ಗೆ ಉತ್ತಮ BMC ಅಂತೇಳಿ ಅವಾರ್ಡ್ ಕೂಡ ನಮಗೆ KMFದಿಂದ ಬಂದಿದೆ ಸರ್. ಅಭಿನಂದನೆಗಳು ತಮಗೆ. ಥ್ಯಾಂಕ್ ಯು ಸರ್. ಅಂದರೆ ಈಗ ನೀವು ಈ NLM ಯೋಜನೆಯನ್ನು ಅಳವಡಿಸ್ಕೊಂಡ್ರಿ ಅಂತ ಹೇಳಿದ್ರಿ, ಎಷ್ಟು ಆ ಯೋಜನೆಯಿಂದ ತಮಗೆ ಲೋನ್ ಸಿಕ್ತು? ನಮಗೆ NLM ಯೋಜನೆ ಅಂದ್ರೆ ಆವಾಗಲೇ ಹೇಳಿದಂಗೆ ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಅಂತೇಳಿ. ಈ ಯೋಜನೆಯಲ್ಲಿ ಎಲ್ಲರೂ ಫಲಾನುಭವಿಗಳಾಗ್ತಾರೆ. ಅಂದ್ರೆ ಇಲ್ಲಿ ಯಾವುದೇ ರೀತಿ ಜಾತಿ ಹೆಣ್ಣು ಗಂಡು ಭೇದ ಭಾವ ಇಲ್ಲದೆ ಎಲ್ಲರೂ ಜನರಲ್ ಆಗಿ ಯಾರು ಬೇಕಾದರೂ ಈ ಯೋಜನೆ ಫಲಾನುಭವಿ ಆಗ್ಬೋದು. ಈ ಯೋಜನೆಯಲ್ಲಿ ಹೈನುಗಾರಿಕೆ, ಮೀನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ, ಹಿಂಗೆ 10 ಹಲವು ಯೋಜನೆಗಳು ಎಲ್ಲವೂ ಕೂಡ ಬ್ರೀಡಿಂಗ್ ಪರ್ಪಸ್. ಇಲ್ಲಿ ಯಾವುದು ಮೀಟ್ ಪರ್ಪಸ್ ಅಲ್ಲ, ಮಾಂಸಾಹಾರಕ್ಕಲ್ಲ, ಎಲ್ಲ ಬ್ರೀಡಿಂಗ್ ಪರ್ಪಸ್. ಬ್ರೀಡಿಂಗ್ ಪರ್ಪಸ್. ನಾವು ಹಂದಿ ಸಾಕಾಣಿಕೆ ಮಾಡಿದ್ರು ಬ್ರೀಡಿಂಗ್ ಮಾಡಬೇಕು, ಮೀನ್ ಸಾಕಾಣಿಕೆ ಮಾಡಿದ್ರು ಬ್ರೀಡಿಂಗ್ ಮಾಡಬೇಕು, ಕೋಳಿ ಸಾಕಾಣಿಕೆ ಮಾಡಿದ್ರು ಬ್ರೀಡಿಂಗ್ ಮಾಡಬೇಕು, ತತ್ತಿನೂ ಅಲ್ಲ ಮೀಟ್ ಪರ್ಪಸ್ ಅಲ್ಲ, ಬ್ರೀಡಿಂಗ್ ಮಾಡಬೇಕು. ಅದೇ ರೀತಿ ಕುರಿ ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ ಇವೆಲ್ಲ ಹೈನುಗಾರಿಕೆ ಮಾಡಿದ್ರು ಕೂಡ ಏನೇ ಮಾಡಿದ್ರು ಹೈನುಗಾರಿಕೆ ಮಾಡಿದಲ್ಲಿ ನಮ್ಗೆ ಮಿಲ್ಕ್ ಪ್ರಾಡಕ್ಟ್ ಆಗುತ್ತೆ, ಮಿಲ್ಕ್ ಅದ್ರ ಜೊತೆಗೆನ ಬ್ರೀಡಿಂಗ್ ಇರುತ್ತೆ. ಆತರ ಈ ಯೋಜನೆ ಒಳಗೆ ನೀವು ಯಾವ್ದೇನಾದ್ರೂ ಮಾಡಿ ಎಲ್ಲದಕ್ಕೂ 50% ಸಬ್ಸಿಡಿ ಐತಿ. ನಾನು ಮಾಡಿರೋದು 500+25 ಅಂದ್ರೆ 500 ಕುರಿ 25 ತಗರ ಸಾಕಾಣಿಕೆ ಮಾಡಬೇಕು ನಾನು ಮಾಡಿರತಕ್ಕಂತ ಯೋಜನೆ ಒಳಗ. ಅದ್ರಾಗ ಅರ್ಧ ಅಂದ್ರ ನನಗ 1 ಕೋಟಿ ಯೋಜನೆ ಆಗಿದ್ದು, ಆ 1 ಕೋಟಿ ಒಳಗ 50 ಲಕ್ಷ ರೂಪಾಯಿ ಸಬ್ಸಿಡಿ ಇವತ್ತು ನನಗೆ ಬಂದಿದೆ. 50 ಲಕ್ಷ ನೀವು ಕೈಲಿ ಹಾಕಿರಿ? 50 ಲಕ್ಷ ನಮ್ಮ ಬ್ಯಾಂಕ್ ಬ್ಯಾಂಕ್ನಿಂದ ಲೋನ್ ತಗೊಂಡು ಲೋನ್ ತಗೊಂಡಿದ್ದೀವಿ. ಅಂದ್ರೆ 50 ಅಂದ್ರೆ 50 ಅಲ್ಲ, ನಮ್ಮ ಟೋಟಲ್ ಪ್ರಾಜೆಕ್ಟ್ಗೆ 80-90% ಬ್ಯಾಂಕ್ ಲೋನ್ ಕೊಡುತ್ತೆ. ಈಗ ನಮ್ದು ಪ್ರಾಜೆಕ್ಟ್ ಕಾಸ್ಟ್ 1 ಕೋಟಿ ಅಂತ ಅನ್ಕೊಂಡ್ರೆ ನಮ್ಗೆ 80-90 ಲಕ್ಷ ಲೋನ್ ಬ್ಯಾಂಕ್ ಲೋನ್ ಕೊಡ್ತೈತಿ. ಇನ್ನು ಉಳಿದಿರತಕ್ಕಂತ 10-20 ಲಕ್ಷ ನಾವು ಕೈಲಿಂದ ಹಾಕಬೇಕು. 1 ಕೋಟಿ ಪ್ರಾಜೆಕ್ಟ್ ಆಯ್ತು, ನಾವು ಪ್ರಾಜೆಕ್ಟ್ ಮಾಡ್ತಾ ಹೋದ್ವಿ. ಪ್ರಾಜೆಕ್ಟ್ ಮಾಡ್ತಿರ್ಬೇಕಾದ್ರೆ ನಾವು ಕನ್ಸ್ಟ್ರಕ್ಷನ್ ವರ್ಕ್ ಏನಂತೀವಿ, ಈಗ ಏನು ಶೆಡ್ ನಿರ್ಮಾಣ ಕೊಟ್ಟಿಗೆ ನಿರ್ಮಾಣ ಮಾಡತಿರ್ತೀವಲ್ಲ, ಅದು 75% ಕೆಲಸ ಮುಗಿದಾಗ ಒಂದನೇ ಹಂತದ ಸಬ್ಸಿಡಿ ಅಂತ ಕೊಡ್ತಾರೆ ನಮಗೆ. ಅವಾಗ 25% ಅಂದ್ರೆ ನಮಗ್ ಬರ್ಬೇಕಾಗಿದ್ದು 50 ಲಕ್ಷದಲ್ಲಿ 25 ಲಕ್ಷ ಅವತ್ತು ಬರ್ತೈತಿ. ನಂತರ ನಾವು ಪ್ರಾಜೆಕ್ಟ್ ನೆಲ್ಲ ಕಂಪ್ಲೀಟ್ ಆಗಿ ಮುಗಿಸಿ ಆ ಪ್ರಾಜೆಕ್ಟ್ ನೊಳಗ ಶೆಡ್ ನಿರ್ಮಾಣ ಇರ್ತೈತಿ, ಕ್ವಾರಂಟೈನ್ ಮಾಡಕ್ ಅಂತ ಇರ್ತೈತಿ, ಲೇಬರ್ ಶೆಡ್ ಅಂತ ಇರ್ತೈತಿ, ಫೀಡ್ ಸ್ಟಾಕಿಗೆ ಶೆಡ್ ಅಂತ ಮಾಡ್ಕೋದಿರ್ತೈತಿ, ಅದ್ರ ಜೊತೆಗೆ ಚಾಪ್ ಕಟ್ಟರ್ ಅಂತ ಇರ್ತೈತಿ, ಸೈಲೇಜ್ ಮಷಿನ್ ಅಂತ ಇರ್ತೈತಿ, ಇವೆಲ್ಲಾನು ಆಮ್ಯಾಗ ಪ್ಲಸ್ 500 ಕುರಿ ಅದಕ್ಕೆ 25 ಟಗರು ಇವು ಎಲ್ಲಾನು ಕಂಪ್ಲೀಟ್ ಆಗಿ ನಾವು ಯಾವತ್ ಮಾಡ್ತೀವಿ ಅದ ಮಾಡಿ ಆದ್ಮೇಲೆ ನಮ್ಗೆ 2ನೇ ಸಬ್ಸಿಡಿ ಕೂಡ ಬರ್ತದೆ. ಒಂದ್ಸಲ ಬ್ಯಾಂಕಿಂದ ಎಲ್ಲ ಲೋನ್ ಮುಟ್ತಂದ್ರೆ ಎಲ್ಲ ನಿಮ್ದು ಸ್ವಂತದ್ದು? ಹೌದು, ಇದಕ್ಕೆ 3 ವರ್ಷಗಳ ಕಾಲ ಅಬ್ಸರ್ವೇಷನ್ ಪೀರಿಯಡ್ ಅಂತ ಇಟ್ಟಿರ್ತಾರೆ. ಈ ನಮ್ಗೆ ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದನ್ನ ಬ್ಯಾಂಕ್ ಒಳಗೆ ಹೋಲ್ಡ್ ಆಗಿರ್ತೈತಿ, ಆ ರೊಕ್ಕ ಹೋಲ್ಡ್ ಆಗಿರೋದ್ರಿಂದ ನಾವು 3 ವರ್ಷ ಯಾವುದೇ ಕಾರಣಕ್ಕೂ ಏನು ಪ್ರಾಜೆಕ್ಟ್ ಅನ್ನ ಡ್ರಾಪ್ ಮಾಡೋ ಹಾಗಿಲ್ಲ. ಯಾವ ಕಾರಣಕ್ಕೂ ಎಲ್ಲದಕ್ಕೂ ಇನ್ಸೂರೆನ್ಸ್ ಇರ್ತೈತಿ, ಡ್ರಾಪ್ ಮಾಡಕ್ ಕಾರಣನೇ ಬರೋದಲ್ಲ. ಕುರಿಗೆಲ್ಲ ನಾವು ಎಷ್ಟು ಕುರಿ ಇರ್ತಾವ ಅಷ್ಟಕ್ಕೂ ಇನ್ಸೂರೆನ್ಸ್ ಇರ್ತೈತಿ. ನಾವು ಏನು ಕೊಟ್ಟಿಗೆ ಮಾಡಿರ್ತೀವಿ ಕೊಟ್ಟಿಗೆಗೆಲ್ಲ ಇನ್ಸೂರೆನ್ಸ್ ಇರ್ತೈತಿ. ದಯಮಾಡಿ ರೈತರು ಅಷ್ಟೇ ಅಲ್ಲ ಎಲ್ಲರೂ ನಾವು ಹೆಂಗ ಆಲಸಿಗಳಾಗ್ಯಾವ ಅಂದ್ರೆ ಬರಬೇಕಾದ ಸಬ್ಸಿಡಿ ಎಷ್ಟೋ ತಗೋಬೇಕು, ಆ ಪ್ರಾಜೆಕ್ಟ್ ಮಾಡಬಾರದು. ಸರ್ಕಾರ ನಮ್ಗೆ ಸಿಂಗಲ್ ಮ್ಯಾನ್ ಒಬ್ಬರಿಗೆ 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡತೈತಿ. ಸರ್ಕಾರದಿಂದ ಬರೋ ಲಾಭಗಳನ್ನ ಅಷ್ಟೇ ತಗೊಂಡ್ಬಿಟ್ಟು ಸುಮ್ಮನಿರಂತ ಜನನಾದ ಅದಾರು. ದಯಮಾಡಿ ಅಂತದ್ ಯಾರು ಮಾಡ್ಬೇಡ್ರಿ. ಒಬ್ಬ ಮನುಷ್ಯನಿಗೆ, ಒಬ್ಬ ಸಾಧಾರಣ ಮನುಷ್ಯನಿಗೆ, ನಮ್ಮಂತ ಸಣ್ಣ ರೈತರಿಗೆ 50 ಲಕ್ಷ ರೂಪಾಯಿ ಸರ್ಕಾರ ಸುಮ್ಮನೆ ಕೊಡ್ತಾ ಇದೆ ಅಂದ್ರೆ ಯಾಕೆ ನಾವು ಕೂಡ ಒಬ್ರು ದೊಡ್ಡ ಉದ್ಯಮಿಗಳಾಗಬಾರದು? ನಾನು ಹೇಳ್ತಾ ಇರೋದು ಕೃಷಿಯ ಉದ್ಯಮಿಗಳು, ಬೇರೆ ತರ ಏನಲ್ಲ. ನಾವು ಕೃಷಿ ಒಳಗೆ ಒಂದು ದೊಡ್ಡ ಉದ್ಯಮಿಗಳು ಯಾಕೆ ಆಗಬಾರದು? ಖಂಡಿತ ಅದಾಗ್ಬೋದು, ಅದಕ್ಕೆ ನಾನೇ ಉದಾಹರಣೆ. ಹೌದು, ಶ್ರಮ ಪಟ್ಟು ದುಡಿದ್ರೆ ಎಲ್ಲವೂ ಸಾಧ್ಯ. ಸಾಧ್ಯ, ಕೈ ಕೆಸರಾದರೆ ಬಾಯಿ ಮೊಸರು. ಗಂಗಪ್ಪ ಕಾಲ್ವಾಡ್ ಅವರೇ, ತಾವು ನ್ಯಾಷನಲ್ ಲೈಫ್ ಸ್ಟಾಕ್ ಮಷಿನ್ ಯೋಜನೆ ಅಡಿಯಲ್ಲಿ ತಾವು ಈ ಸಬ್ಸಿಡಿಯನ್ನು ತಗೊಂಡು ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಿ. ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ಇದನ್ನು ಅಪ್ರೋಚ್ ಮಾಡ್ಬೇಕಂತೀರಿ? ಈ ಯೋಜನೆಯನ್ನು ಪಡ್ಕೋಬೇಕಾದ್ರೆ ಏನೆಲ್ಲ ಮಾಡಬೇಕು ಅವರು? ಖಂಡಿತವಾಗಿಯೂ ನೀವು ಕೇಳಿದ ಒಳ್ಳೆ ಪ್ರಶ್ನೆ. ಯುವ ರೈತರು ಏನದಾರಲ್ಲ, ಎಲ್ಲರೂ ಮುಂದೆ ಬರಬೇಕು. ಅವರು ಇಂಥ ಅನೇಕ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕಾಗಿ NLM ಯೋಜನೆಯನ್ನು ಮೊದಲಿಗೆ ನಾವು ಬ್ಯಾಂಕಿಗೆ ಅಪ್ರೋಚ್ ಆಗಬೇಕು. ಬ್ಯಾಂಕಿನ ಹತ್ರ ಹೋದಾಗ ಅಲ್ಲಿ ನಮ್ಗೆ ಸಾಲ ಕೊಡಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಐತೆ ಇಲ್ಲ, ನಮ್ಮ ಸಿಬಿಲ್ ಚೆಕ್ ಮಾಡೋದು, ಅಷ್ಟು ಆಸ್ತಿ ಇತ್ತಿಲ್ಲೋ ಅಂದ್ರೆ ಕೊಲ್ಯಾಟ್ರಲ್, ನಾವು ಏನು ಜಮೀನನ್ನ ಅವರು ಕೊಲ್ಯಾಟ್ರಲ್ ಆಗಿ ತಗೊಂತಾರೆ, ಏನೇ ಪ್ಲಾಟ್ಸ್ ಇರ್ಬೋದು, ಜಮೀನು ಇರ್ಬೋದು, ಆ ತರ ಎಲ್ಲ ಕೇಳ್ತಾರೆ. ಅವನ್ನೆಲ್ಲ ಇದ್ದಾವ ಇಲ್ಲೋ ಅವನ್ನ ನೋಡ್ಕೋಬೇಕು. ಅದಾದ ನಂತರ 2ನೇ ಸ್ಟೆಪ್, ನಾವು ಒಂದು ತರಬೇತಿಯನ್ನ ಹೊಂದಿರ್ಬೇಕು. ಆ ತರಬೇತಿಯನ್ನ ನಾನು ಕೂಡ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದಲ್ಲಿ ಅವತ್ತಿನ ದಿವಸ 2020 ಕೊರೋನಾ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ನಮಗೆ ಅವತ್ತು ತರಬೇತಿ 20 ಜನರಿಗೆ ನಮಗೆ ತರಬೇತಿಯನ್ನು ಕೊಟ್ಟಿದ್ರು. ಆ ರೀತಿ ಇವತ್ತು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮತ್ತು ಪಶು ವೈದ್ಯಾಧಿಕಾರಿಗಳ ಏನು DD ಅಂತ ಹೇಳಿದಾರೆ, ಅಲ್ಲಿಯೂ ಕೂಡ ತರಬೇತಿ ಕೇಂದ್ರ ಐತಿ ಧಾರವಾಡದಲ್ಲಿ, ಅಲ್ಲಿ ಕೂಡ ತರಬೇತಿಯನ್ನು ಕೊಡ್ತಾರೆ. ಮೊದಲಿಗೆ ನಾವು ತರಬೇತಿಯನ್ನು ಹೊಂದಿರಬೇಕು. ಬ್ಯಾಂಕಿನಿಂದ ಸಾಲವನ್ನು ಕನ್ಫರ್ಮ್ ಕೊಡ್ತಾರಲ್ಲೋ, ಕನ್ಫರ್ಮ್ ಆಗಿರಬೇಕು. ಸಂಬಂಧಪಟ್ಟ ಪಶು ವೈದ್ಯಾಧಿಕಾರಿಗಳಿಂದ ನಾವು ಎಕ್ಸ್ಪೀರಿಯನ್ಸ್ ಲೆಟರ್ನ ಅಂತೇವೆ, ಅನುಭವ ಪತ್ರವನ್ನು ಪಡಿಬೇಕು. ಅದರ ಜೊತೆಗೆ ನಮ್ಮ KYC, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟು, GPS ಫೋಟೋ, ನಾವು ಯಾವ ಜಾಗದಲ್ಲಿ ಅದನ್ನು ಪ್ರಾಜೆಕ್ಟನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅಲ್ಲಿದು ಒಂದು GPS ಫೋಟೋ, ಇವನ್ನೆಲ್ಲನೂ ತೆಗೆದುಕೊಂಡು ಆ ಹೊಲದ ಉತ್ತಾರ, ಈಗ ನಾವು ಯಾವ ಹೊಲದಲ್ಲಿ ಯಾವ ಸ್ಥಳದಲ್ಲಿ ಮಾಡ್ತೀವಿ ಅದರದ್ದು ಸರ್ವೆ ನಂಬರ್ ಹಾಕಿ ಆ ಉತ್ತಾರ ಒಂದು, ಇವನ್ನೆಲ್ಲನೂ ಕೂಡ ಆನ್ಲೈನ್ನಲ್ಲಿ ನಾವು ಅಪ್ಲೋಡ್ ಮಾಡಬೇಕು. NLM ಅಂತೇಳಿ ಒಂದು ಪೋರ್ಟಲ್ ಐತಿ, ಆ ಪೋರ್ಟಲ್ನಲ್ಲಿ ಹೋಗಿ ಇವನ್ನೆಲ್ಲನೂ ಕೂಡ, ಇದ್ರ ಜೊತೆಗೆ ಪ್ರಾಜೆಕ್ಟ್ ರಿಪೋರ್ಟ್ ಇರಬೇಕು. ನಾವು ಇವತ್ತು 100ದು ಮಾಡ್ತೇವೆ ಅಂದರೆ 20 ಲಕ್ಷದ ಪ್ರಾಜೆಕ್ಟ್ ಪಟ್ಟಿರ್ಬೇಕು. 100 ಕುರಿ 5 ಟಗರ ಸಾಕಾಣಿಕೆ ಮಾಡ್ತೇವಂದ್ರೆ, 200 ಕುರಿ 10 ಟಗರನ್ನ ಸಾಕಾಣಿಕೆ ಮಾಡ್ತೇವಂದ್ರೆ 40 ಲಕ್ಷ ರೂಪಾಯಿ ಪ್ರಾಜೆಕ್ಟು, 300 ಇದ್ರೆ 60 ಲಕ್ಷದ್ದು, 400 ಇದ್ರೆ 80 ಲಕ್ಷದ್ದು, 500 ಇದ್ರೆ 1 ಕೋಟಿದು. ಈ ತರ ಪ್ರಾಜೆಕ್ಟ್ ಅನ್ನ ಮಾಡಿಸಿ ಆ ಪ್ರಾಜೆಕ್ಟ್ ನಲ್ಲಿ NLM ಗೈಡ್ಲೈನ್ ಪ್ರಕಾರ, ಅದರದೇ ಆದ ಒಂದು ಗೈಡ್ಲೈನ್ ಐತಿ, ಅದ್ರ ಪ್ರಕಾರನ ಪ್ರಾಜೆಕ್ಟ್ ಮಾಡಿಸಿದಾಗ ಮಾತ್ರ 50% ಸಬ್ಸಿಡಿ ಬರ್ತೈತಿ. ನಾವೆಲ್ಲರೂ ಕುರಿಗೆ ರೊಕ್ಕ ಜಾಸ್ತಿ ಇಟ್ಟಿವಿ ಅಥವಾ ಕನ್ಸ್ಟ್ರಕ್ಷನ್ ಶೆಡ್ಡಿಗೆ ರೊಕ್ಕ ಜಾಸ್ತಿ ಇಟ್ಟಿವಿ, ಅದ್ರಾಗ ಯಾವುದೋ ಒಂದು ಸೈಲೇಜ್ ಮೆಷಿನ್ ಇಟ್ಕೊಳ್ಳಿಲ್ಲ ಅಥವಾ ಲೇಬರ್ ಶೆಡ್ ಇಟ್ಕೊಳ್ಳಿಲ್ಲ, ಪೀಡ್ ಸ್ಟಾಕಿಗೆ ಶೆಡ್ ಇಟ್ಕೊಂಡಿಲ್ಲ, ಚಾಪ್ ಕಟ್ಟರ್ ಇಟ್ಕೊಂಡಿಲ್ಲ ಅಂದ್ರೆ ಅಲ್ಲಿ ಕೂಡ ಕಡಿಮೆ ಬರುವಂತ ಸಂದರ್ಭ ಇರ್ತೈತಿ. ಸಬ್ಸಿಡಿ ಬರುವುದರಲ್ಲಿ ಕಡಿಮೆ ಬರುವಂತ ಸಂದರ್ಭ ಇರ್ತೈತಿ. ಅದಕ್ಕೋಸ್ಕರ ರೈತರಿಗೆ ಯಾರು ಗೊತ್ತಿರ್ತಾರ ಇದಕ್ ಮುಂಚೆ ಯಾರು ಮಾಡ್ಯಾರ ಅಂತವ್ರ ಅಂತೇಳಿ ಹೋಗಿ ಏನು ಆ NLM ಆನ್ಲೈನ್ ಮಾಡುವಂತ ಕೆಲಸ ತಾವು ಮಾಡಬೇಕು. ಆಮ್ಯಾಗ ಈಗ ಸದ್ಯ ಮಾರುಕಟ್ಟೆಯಲ್ಲಿ ಸಾಕಷ್ಟು ಜನ ಈ NLM ಮಾಡಿಸ್ಕೊಡ್ತೇವೆ ಅಂತೇಳಿ ಸುಳ್ಳು ಹೇಳಿ ಸಾಕಷ್ಟು ಮೋಸ ವಂಚನೆ ಮಾಡ್ತಾ ಇದ್ದಾರೆ. ನೀವು ಏನ್ ಶೆಡ್ ಮಾಡೋದು ಬೇಡ ಅಥವಾ ನೀವು ಬ್ಯಾಂಕ್ ಲೋನ್ ಮಾಡೋದು ಬೇಡ, ನಿಮ್ಗೆ ಸಬ್ಸಿಡಿ ಅಷ್ಟೇ ನಾವು ಕೊಡಿಸ್ತೇವೆ, ನಮಗೆ 10% ಕೊಡ್ರಿ, 20% ಕೊಡ್ರಿ, 50% ಕೊಡ್ರಿ, ನಾವು ಸಬ್ಸಿಡಿ ಬರ್ತೈತೆ ಅಂತ ಆಶೇಕ. ನಮ್ಮೆಲ್ಲ ರೈತರು ಸಾಕಷ್ಟು ಜನ ರೈತರು ರೊಕ್ಕ ಕೊಟ್ಟವ್ರು ಕೂಡ ನಮ್ಮಂತೇಲಿ ಬಂದ ಹೋಗ್ಯಾರ. ನಮ್ಮ ಈ ಕುರಿ ಸಾಕಾಣಿಕೆ ಘಟಕಕ್ಕೆ ಎಲ್ಲೆಲ್ಲಿಂದನು ಸಾಕಷ್ಟು ಜನ ರೈತರು ಈಗಾಗಲೇ ಬಂದು ಹೋಗಿದ್ದಾರೆ. ನಾವು ಅದಕ್ಕೊಂದು ರಿಜಿಸ್ಟರ್ ಕೂಡ ಮೇಂಟೈನ್ ಮಾಡಿದ್ದೀವಿ, ಯಾರ್ಯಾರು ರೈತರು ಬಂದಿದ್ರು ಅವ್ರ ಅಭಿಪ್ರಾಯ ಏನು ಅಥವಾ ಇನ್ನೂ ಏನರ ಅವ್ರ ಸಲಹೆ ಇದ್ರು ಕೂಡ ಬರೆದು ಹೋಗಕ್ಕೆ ಅಂತೇಳಿ ಒಂದು ರಿಜಿಸ್ಟರ್ ಕೂಡ ಮೇಂಟೈನ್ ಮಾಡಿದ್ದೀವಿ. ಇಲ್ಲಿವರೆಗೂ ಸುಮಾರು 3,850 ರೈತರು ನಮ್ಮ ಕುರಿ ಸಾಕಾಣಿಕೆ ಘಟಕಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆ ರೈತರ ಜೊತೆಯಲ್ಲಿ ನಮ್ಮ ತಾಲೂಕಿನ MLA ಅವರಾಗಿರ್ತಕ್ಕಂಥ NH ಕೋಂಡ್ರೆಡ್ಡಿ ಅವರಾಗಿರ್ಬೋದು, ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ದಿವ್ಯಪ್ರಭು ಮೇಡಮ್ ಆಗಿರ್ಬೋದು ಮೊನ್ನೆ ತಾನೇ ಭೇಟಿ ನೀಡಿ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಅವರು ಕೂಡ ವಿಸಿಟರ್ ರಿಜಿಸ್ಟರ್ ಒಳಗೆ ಒಂದು 1/2 ಪೇಜ್ ಸಾಕಾಣಿಕೆ ಮಾಡಿದ ನೀವೊಬ್ಬರು ಮಾಡಲ್ ರೈತರು, ನಿಮ್ಮಿಂದ ಪ್ರೇರಣೆಗೊಂಡು ಸಾಕಷ್ಟು ಮಂದಿ ರೈತರು ಈ ತರ ಮಾಡಬೇಕು, ಬಹಳ ದೊಡ್ಡ ಸಾಧನೆ ನಿಮ್ದು ಸಣ್ಣ ರೈತರಾಗಿದ್ರು ಕೂಡ ಅಂತೇಳಿ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ನಾನು ಅವ್ರ ಮೆಚ್ಚುಗೆ ವ್ಯಕ್ತಪಡಿಸ್ಯಾರ ಅನ್ನೋದು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದರಿಂದ ಪ್ರೇರಣೆಗೊಂಡು ನಾನು ಇಂಥದ್ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ರೈತ ಬಾಂಧವರಲ್ಲಿ ಬರಬೇಕು. ಎಲ್ಲರಿಂದಲೂ ಸಾಧ್ಯ, ಮನಸ್ಸಿರ್ಬೇಕಷ್ಟೇ. ಈ ಎಲ್ಲಾ ಕಲ್ತವರಿಗೂ ನೌಕರಿ ಕೊಡಕ್ ಸರ್ಕಾರದಿಂದ ಸಾಧ್ಯವಿಲ್ಲ, ನಮಗಂತ ಕೃಷಿ ಐತಿ, ಇಲ್ಲಿ ಒಂದು ಸಾಧನೆ ಮಾಡಬಹುದು, ನಾವು ಯಾರಿಗೂ ಏನು ಕಮ್ಮಿ ಇಲ್ಲ. ಮನಸ್ಸಿದ್ರೆ ಮಾರ್ಗ, ಖಂಡಿತವಾಗ್ಲೂ ಮನಸ್ಸಿದ್ದರೆ ಮಾರ್ಗ ಇದ್ದೇ ಇದೆ. ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗಾಗಿ ಏನನ್ನ ಹೇಳಕ್ ಇಷ್ಟಪಡ್ತೀರಿ? ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಈ ಕುರಿ ಸಾಕಾಣಿಕೆ ಮಾಡ್ಲಿ, ಯಾವುದೇ ಕೆಲಸವನ್ನು ಮಾಡ್ಲಿ, ನೀವು ರೈತರು ಸ್ವತಃ ಅದರಲ್ಲಿ ಇನ್ವಾಲ್ವ್ ಆಗುದು, ನೀವೇ ಸ್ವತಃ ಅಲ್ಲಿ ಪೀಡಿಗಿಡಿದು ಕೆಲಸ ಮಾಡುವಂತದಾಗಬೇಕು. ಯಾವತ್ತು ಕೂಡ ಬರೀ ಲೇಬರ್ ಮ್ಯಾಗ ಮಾಡಿಸ್ತೀನಿ, ಅದನ್ನ ಈಗ ಹಿಂದಾಕ್ ಬರ್ತೈತಿ ಅಂತೇಳಿ ಹೈನುಗಾರಿಕೆ ಮಾಡಬಾರದು. ಯಾರೋ ಒಬ್ಬ ಅವ್ನ್ ಗೊತ್ತಿದ್ದ ಅವ್ನ್ ತಗೊಂಡ್ಬಂದು ಮತ್ತೆ ಕುರಿ ಕಾದಾನವ ಅಂತೇಳಿ ಅವನ್ನ ನಂಬಿ ನಾವು ಕುರಿ ಸಾಕಾಣಿಕೆ ಮಾಡುವಂತದ್ದಾಗಬಾರದು. ನಾವು ಏನೇ ಮಾಡಲಿ, ಯಾವುದೇ ಯೋಜನೆಯನ್ನ ನಾವು ಇವತ್ತು ಕೈಗೆತ್ಕೊಳ್ಳಿ, ಆ ಯೋಜನೆ ಬಗ್ಗೆ ಪರಿಪೂರ್ಣ ಮಾಹಿತಿ ನಮಗಿರ್ಬೇಕು ಮೊದಲಾಗಿ. ಹಾಗಿದ್ದಾಗ ಮಾತ್ರ ಇದನ್ನು ಯಶಸ್ವಿಗೊಳಿಸಲು ಸಾಧ್ಯ ಐತಿ ಅಂತೇಳಿ ಈ ಮೂಲಕ ನಾನು ಎಲ್ಲ ರೈತ ಬಾಂಧವರಲ್ಲಿ ಹೇಳ್ತಾ ಇದ್ದೀನಿ. ತುಂಬಾ ಸಂತೋಷ. ಗಂಗಪ್ಪ ಅವರೇ, ತಮ್ಮ ದೂರವಾಣಿ ಸಂಖ್ಯೆಯನ್ನ ನಮ್ಮ ರೈತ ಬಾಂಧವರಿಗಾಗಿ. ದೂರವಾಣಿ ಸಂಖ್ಯೆ 9916565609. ಗಂಗಪ್ಪ ಕಾಲ್ವಾಡ್ ಅವರ ಮೊಬೈಲ್ ಸಂಖ್ಯೆ 9916565609. ರೈತ ಬಾಂಧವರು ಇನ್ನಷ್ಟು ಮಾಹಿತಿಗಳನ್ನ ಪಡೆದುಕೋಬೇಕಂತ ಇದ್ರೆ ದಯಮಾಡಿ ಗಂಗಪ್ಪ ಕಾಲ್ವಾಡ್ ಅವರನ್ನ ಸಂಪರ್ಕಿಸ್ರಿ. ಗಂಗಪ್ಪ ಕಾಲ್ವಾಡ್ ಅವರ ಇಷ್ಟೊತ್ತು ನಮ್ಮ ಜೊತೆಗಿದ್ದು ಕೃಷಿಯ ಜೊತೆಗೆ ಉಪ ಕಸಬುಗಳನ್ನ ಮಾಡ್ತಾ ಕೃಷಿಯಲ್ಲಿ ಲಾಭವನ್ನ ಗಳಿಸಬಹುದು ಅಂತಂದು ಸಾಕಷ್ಟು ಮಾಹಿತಿಗಳನ್ನ ತಿಳಿಸಿಕೊಟ್ರಿ. ಕುರಿ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಮೀನು ಸಾಕಾಣಿಕೆ ಆಗಿರ್ಬೋದು, ಸಾಕಷ್ಟು ಮಾಹಿತಿಗಳನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಟ್ರಿ. ಇಲ್ಲಿವರೆಗೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಕ್ಕಾಗಿ ನಮ್ಮ ಕೃಷಿ ಬಾಂಧವರ ಪರವಾಗಿ ಮತ್ತು ಆಕಾಶವಾಣಿಯ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ನನ್ನನ್ನು ಕರೆದು ಇಲ್ಲಿ ಮಾತನಾಡಿಸಿ ಸಾಕಷ್ಟು ರೈತರಿಗೆ ಇದರ ಮಾಹಿತಿಯನ್ನು ನನ್ನ ಮೂಲಕ ನಿಮ್ಮ ಆಕಾಶವಾಣಿ ಮೂಲಕ ಎಲ್ಲ ರೈತರಿಗೆ ಉಪಯುಕ್ತ ಆಗಲಿ ಅಂತೇಳಿ ಸವಿಸ್ತಾರವಾಗಿ ಎಲ್ಲ ಮಾಹಿತಿಯನ್ನು ಎಳೆಯಾಗಿ ಬಿಚ್ಚಿಟ್ಟಿರತಕ್ಕಂಥ ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ನವಲಗುಂದ ತಾಲೂಕು ಮೊರಬ ಗ್ರಾಮದ ಪ್ರಗತಿಪರ ರೈತರಾದ ಗಂಗಪ್ಪ ಕಾಲ್ವಾಡ್ ಅವರ ಸಮಗ್ರ ಕೃಷಿ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ, ಸಹಕಾರ ವಿಜಯ್ ಕುಮಾರ್ ಸಬರಾತ್. ಈಗ ಕೇಳಿ ಬೆರಗನಕೊಪ್ಪದ ಪುಳ್ಳಿಗಪ್ಪ ಭರಮಪ್ಪ ಗುಡಸರ್ಮನಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳು.